बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಂಧುವರೇ, ಈಗ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ಕೆ ತಿಮ್ಮಪ್ಪ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಗುಂಡ್ಲುವದ್ದಿಗೇರಿ ಗ್ರಾಮದ ಪ್ರಗತಿಪರ ರೈತರಾದ ಕೆ ತಿಮ್ಮಪ್ಪ ಅವರಿದ್ದಾರೆ. ಸುಮಾರು 1.5 ಎಕರೆ ಜಮೀನಿನಲ್ಲಿ ನೀರಾವರಿ ಆಶ್ರಯಿತ ಕೃಷಿ ಚಟುವಟಿಕೆಗಳನ್ನು ತಿಮ್ಮಪ್ಪ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಕೃಷಿ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ತಿಮ್ಮಪ್ಪ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಮನೆತನದಿಂದಲೇ ನೀವು ಕೃಷಿ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ? ಹೌದು ಸರ್. ನಮ್ಮಪ್ಪ ಎಲ್ಲ ನಮ್ಮ ತಾತನಿಂದ ನಾವು ಕೃಷಿ ಬಿಟ್ಟರೆ ಬೇರೆ ಇಲ್ಲ ಸರ್ ನಮ್ದು. ಈಗ ಅದನ್ನೇ ಮುಂದುವರ್ಷ ಅಂತ ಇನ್ನೂ ಸ್ವಲ್ಪ ಇನ್ನೂ ಅದರಿಂದ ಇನ್ನೂ ಜಾಸ್ತಿ ಅಭಿವೃದ್ಧಿ ಮಾಡ್ಕೊಂಡು ಬಂದಿವಿ ಸರ್. ಇವಾಗ ಮೊದಲು ಮಳೆ ಆಸರೆ ಬೆಳಿತಿದ್ವಿ ಸರ್, ಇವಾಗ ಬೋರ್ ಮಾಡ್ಕೊಂಡು ಮತ್ತಿನ್ನು ಬೇರೆ ಬೇರೆ ಯೋಜನೆ ಮಾಡ್ತೀವಿ ಸರ್. ಸುಮಾರು ಎಷ್ಟು ವರ್ಷಗಳಿಂದ ಸಕ್ರಿಯವಾಗಿ ನೀವು ಕೃಷಿ ಕಾರ್ಯದೊಳಗಿದ್ದೀರಿ? ಸುಮಾರು ನಾವು 12-13 ವರ್ಷ ನಮ್ಗೆ ವಯಸ್ಸು ಸರ್. ಅವಾಗಲಿಂದ ಒಕ್ಕಲ್ತನ ಮಾಡ್ಕೊಂತ ಬಂದಿ ಸರ್. ಅವಾಗಲಿಂದ ಏನು ಮಾಡಿವಿ ಅಂದ್ರೆ ನಾವು ಮೊದಲು ಕೊಟ್ಟಿಗೆ ಎಣ್ಣೆ ಗೊಬ್ಬರ ಇಡ್ತಿದ್ವಿ ಸರ್. ಗೊಬ್ಬರ ಇಡೋದು, ಕಲೆ ಹಾಕಿ ಅದನ್ನೆಲ್ಲ ಬರೇ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ಸರ್ ಹೊಲಕ್ಕೆ. ಅಲ್ಲಿಂದ ನಮಗೆ ಒಕ್ಕಲ್ತನ ಮೇಲೆ ಭಾಳ ಪ್ರೀತಿ ಸರ್ ನಮ್ಗೆ. ಕೊಟ್ಟಿಗೆ ಗೊಬ್ಬರ ಅಂದರೆ ಅವಾಗ ಪ್ರತಿ ಮನೆಯೊಳಗೂ ದನಕರುಗಳು ಭಾಳ ಇರ್ತಿದ್ವು. ಇರ್ತದೆ ಸರ್. ದನಗಳು ಇದ್ರೂ ಕೂಡ ನಾವು ಮತ್ತೆ ಕಲೆ ಹಾಕ್ತಿವಿ ಸರ್. ಜಾಸ್ತಿ ಕಲೆ ಹಾಕಿ ಒಂದು ಇನ್ನೂ ಒಂದು ಹೊರಭೂಮಿ ಒಂದು 4 ಎಕರೆ ಐತೆ ಸರ್. ಅದಕ್ಕೆ ಇದಕ್ಕೆಲ್ಲ ಓಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ನಮಗೆ ಗೊಬ್ಬರ ಮೇಲೆ ಅಂದರೆ ಸ್ವಲ್ಪ ಆಸೆ ಜಾಸ್ತಿ ಸರ್. ಎಲ್ಲೇ ನಾವು ಸ್ವಲ್ಪ ಸಗಣಿ ಬೀಳತ್ತಂದ್ರೆ ಹಂಗೆ ಕೊನೆಗೆ ಏನು ಸಿಗಲಿದ್ರೆ ಟೋಲ್ ಲಗಣ ಕಟ್ಕೊಂಡು ಹೋಗಿ ನಾವು ಹೊಲಕ್ಕೆ ಹಾಕ್ತೀವಿ ಸರ್. ಅಂದರೆ ದನಗಳ ಗೊಬ್ಬರ ಅಂತಂದರೆ ಅಷ್ಟು ಮುಖ್ಯ? ಅಷ್ಟು ಮುಖ್ಯ ಸರ್, ಅಷ್ಟು ಮುಖ್ಯ ಸರ್. ಇವಾಗ ನೀವು ತಲೆತಲಾಂತರದಿಂದ ಕೃಷಿ ಕಾರ್ಯವನ್ನು ನೋಡ್ಕೋತಾನೆ ಬಂದಿದ್ರಿ ಬಾಲ್ಯಕಾಲದಿಂದ. ಹೌದು ಸರ್. ನಿಮ್ಮ ತಂದೆ ನಿಮ್ಮ ಅಜ್ಜಂದಿರು ಯಾವ ಥರ ಕೃಷಿ ಕಾರ್ಯ ಮಾಡ್ತಿದ್ರು, ಅದರಲ್ಲಿ ನೀವು ಯಾವ ಥರ ಬದಲಾವಣೆ ತೊಗೊಂಡು ಬಂದ್ರಿ? ಈಗ ಅವರೇನೆಲ್ಲ ಮೊದಲು ಇಷ್ಟೇ ಮಾಡ್ತಾರೆ ಸರ್. ಅವ್ರಿಗೆ ಗೊಡಿಗೆ ಗೊಬ್ಬರ ಹಾಕಿ ಈ ಥರ ಮಾಡ್ಕೊಂಡು ಮಳೆ ಹಸಿರು ಸರ್. ಏನು ಗೊಬ್ಬರ ಹೆಚ್ಚಿಗೆ ಹಾಕಿದರೆ ಬಲ ಬರ್ತಿದ್ದಿಲ್ಲ, ಅವಾಗ ಸ್ವಲ್ಪ ಮಳೆ ಹೋಗ್ಬಿಟ್ರೆ ಒಣಗೋಗ್ಬಿಡೋದು. ಈ ಥರ ಆಗ್ತತ್ತಾ. ಈಗ ನಾವೇನು ಹೆಚ್ಚು ಮಾಡಿದ್ವಿ ಅಂದರೆ ನಮಗೆ 2009-10 ನಮ್ಮನ್ನು ಗುಂಡ್ಲದಗೇರಿ ಗ್ರಾಮ ಸಾವಯವ ಗ್ರಾಮ ಅಂತ ಆಯ್ಕೆ ಮಾಡ್ಕೊಂಡ್ರು ಸರ್ ಇವರು, ಯಾರೋ ವಾಹಿನಿ ಕೃಷಿ ಇಲಾಖೆಯಲ್ಲಿ ಕಲ್ತ್ಕೊಂಡು. ಅವಾಗ ನಮಗೆ ಮೊದಲು ಸ್ವಲ್ಪ ಬೇಜಾರಂತ ಸರ್ ಇದನ್ನು, ಇದ್ರ ಬಗ್ಗೆ ನಾವೇನು ಹಾಕಿ ಮಾಡ್ತಿದ್ವಿ ಇವರೆಲ್ಲ ಇದೆಲ್ಲ ಇಂಥವೆಲ್ಲ ತಂದುಬಿಟ್ರಲ್ಲ ನಾವೇನು ಮಾಡ್ಬೇಕು ಅಂತ ಅನ್ಕನಿಸ್ತಾರ. ಅಂದರೆ ನಿಮಗೆ ದ್ವಂದ್ವ ಕಾಡ್ಲಿಕ್ಕೆ ಶುರು ಮಾಡ್ತು, ನೀವು ತಲೆ ತಲಾಂತರದಿಂದ ಒಂದು ಥರದ ಸಾಂಪ್ರದಾಯ ಅದೇ ಇವರೊಂದು ಇವರು ಹೊಸ ವಿಚಾರಗಳು ಹೊರ ವಿಚಾರ ಹೇಳಿ ಸರ್. ಸ್ವಲ್ಪ ಇವ್ರದ್ದು ನನಗೆ ಮೊದಲೇನಾಯ್ತು ಸರ್, 1ನೇ ವರ್ಷ ಇಳುವರಿ ಕಡಿಮೆ ಆಗ್ತದೆ ಸರ್. ಇವ್ರು ಹೇಳಿದ್ರೆ ಇಳುವರಿ ಕಡಿಮೆ ಆಗ್ತದೆ 1ನೇ ವರ್ಷ, ಬರೀ ಸಾವಯವ ಗೊಬ್ಬರ ಮಾಡಿದರೆ ಗೌರ್ಮೆಂಟ್ ಗೊಬ್ಬರ ನೀವು ಹಾಕಿ ಬೆಳೆದಿರಿ ಸ್ವಲ್ಪ ಸ್ವಲ್ಪ, ಇವಾಗ ಅದನ್ನು ಪೂರ ಕಟ್ ಮಾಡಿದರೆ ನಿಮಗೆ ಇಳುವರಿ ಕಮ್ಮಿ ಆಗ್ತದೆ 1ನೇ ವರ್ಷ ಅಂತ ಹೇಳಿದ್ರು ಸರ್. ಆ ಥರ ಅದರಂತೆ ನಮಗೆ ಸ್ವಲ್ಪ ಧೈರ್ಯ ತುಂಬಿಕೊಂತ ಬಂದರು ಸರ್ ಅವಾಗ. ಆಮೇಲೆ ಇವರು ಮತ್ತೆ ಬೇರೆ ಕಡೆ ರೈತರ ಹತ್ರ ಕರ್ಕೊಂಡು ಹೋದ್ರು ಸರ್ ಇವರು ಬೇರೆ ಬೇರೆ ಊರಿಗೆ. ಅಂದರೆ ಸಾವಯವ ಕೃಷಿ ಯಾರು ಮಾಡ್ತಾರೆ ಅಲ್ಲಿ ಏನು ಬೆಳೀತಾರೆ ಅವರಿಂದ ನಾವು ಏನವೆಲ್ಲ ನಾವು ಮಾಹಿತಿ ಪಡ್ಕೊಂಡ್ವಿ ಸರ್. ಆಮೇಲೆ ಮಾಹಿತಿ ಪಡ್ಕೊಂಡು ನಮಗೆ ಭಾಳ ಅದ್ರ ಮೇಲೆ ಉತ್ಸಾಹ ಆಯ್ತು ಸರ್. ಮತ್ತೆ ಮೇಲೆ ನಾವು ನಮ್ಮ ಹುಡುಗದಲ್ಲಿಂದ ನಾವು ಮನೆ ಪೂರ್ತಿಯಾಗಲಿ ಬೆಳೀತೀವಿ ಸರ್. ಏನು ಕೊಟ್ಟಿಗೆ ಗೊಬ್ಬರ ಅಷ್ಟೇ ಹಾಕಿ ನಾವು ಜೋಳ ನಮ್ಮ ಮನೆ ಪೂರ್ತಿ ಕಾಳು ಬೆಳ್ಕೊಂತ ಸರ್. ನಾವು ಗೌರ್ಮೆಂಟ್ ಗೊಬ್ಬರ ಎಲ್ಲ, ಕೆಮಿಕಲ್ಸ್ ಔಷಧ ಎಲ್ಲ ಇವತ್ತಿಗೆ ನಾವು ಬೆಳಿತೀವಿ ಸರ್. ಅವಾಗಲಿಂದ ಬೆಳಿತೀವಿ, ಇವತ್ತಿಗೆ ಇವ್ರು ಸಾವಯವ ಗೊಬ್ಬರ ತೋರಿಸಿರು, ಇವತ್ತಿಗೆ ಅದನ್ನೇ ಬೆಳಿತೀವಿ ಸರ್. ಅದೇನಾಗಿ ಸರ್, ನಮ್ಮದು ಜೋಳ ಸಾವಯವ ಗೊಬ್ಬರ ಬೆಳೆದದ್ದು 3 ವರ್ಷ ಉಳಿತಿಲ್ಲ ಸರ್. ಇದು ನಮ್ಮ ಬಲ್ದ ಬಗಲಾಗ ಒಬ್ಬ ಗೊಬ್ಬರ ಹಾಕಿ ಬೆಳೆಸ್ಯಾನ ಸರ್, 6 ತಿಂಗಳು ಉಳಿತೈತೆ ಸರ್. ಅದು ನಮಗೆ ಅದು ನಮಗೇನಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸಾವಯವ ಮಾಡ್ಬೇಕು ಸರ್. ಮತ್ತು ನಮಗೆ ಆರೋಗ್ಯ ಕೆಡಿಸಬೇಕಂದ್ರೆ ಕಾಂಪ್ಲೆಕ್ಸ್ ಇಂಥವೆಲ್ಲ ಕೆಮಿಕಲ್ಸ್ ಹಾಕಿ ಮತ್ತು ಬೆಳೆಸಿದರೆ ನಮ್ಮ ಆರೋಗ್ಯಕ್ಕೆ ಆನೆ ಸರ್. ಅದು ತಿಮ್ಮಪ್ಪ ಅವರು, ಈಗ ಭಾಳಷ್ಟು ರೈತರೊಳಗೆ ಇರೋ ವಿಚಾರ ಅಂತಂದ್ರೆ ಇಳುವರಿ ಬಗ್ಗೆ ಭಾಳ ಆಲೋಚನೆ ಮಾಡ್ತಾರೆ ಅವರು. ಹೌದು, ಇಳುವರಿ ಬಗ್ಗೆ ಆಲೋಚನೆ ಮಾಡ್ತಾರೆ ಸರ್. ಇದು ಕೂಡ ಇಳುವರಿ ಬರ್ತದೆ ಸರ್. 1ನೇ ವರ್ಷ ಸ್ವಲ್ಪ ನಮಗೆ ಇದಾಕತ್ತೆ ಸರ್, ಆಮೇಲೆ ಅದರಷ್ಟೇ ಬರ್ತದೆ ಸರ್ ಇಳುವರಿ. ಆಮೇಲೆ ಹೊಲ ಕೂಡ ಭಾಳ ತಂಪಿರ್ತದೆ ಸರ್, ಭಾಳ ತಣ್ಣಗೆ. ಈಗ ನಾವೇನಾರ ಜಾಸ್ತಿ ಟೆನ್ಷನ್ ತೊಗೊಂಡ್ರೆ ಬಿ ಪಿ ನಮ್ಗೆ ಹೆಂಗೆ ಇರ್ತದೆ, ಆ ಥರ ಭೂಮಿ ಕೂಡ ಆ ಥರ ಗೊಬ್ಬರ ಹಾಕಿ ಆ ಥರ ಆಗಿಬಿಡತ್ತೆ ಸರ್. ಅದು ಕೂಡ ಇವಾಗ ನಾವು ಇದು ಸಾವಯವ ಗೊಬ್ಬರ ಹಾಕಿದರೆ, ಎರೆಹುಳದ ಗೊಬ್ಬರ ಹಾಕಿದರೆ ಭಾಳ ತಂಪು ಸರ್. ನಾವು ಯಾಕಂದರೆ ಹಿಂದಿನ ವರ್ಷ 1 ಎಕರೆ ಬದನೆಗಳು ಹಾಕಿನಿ ಸರ್, 1/2 ಎಕರೆ ಟೊಮೆಟೊ ಹಚ್ಚಿದ್ದೆ, ಬರೇ ಎರೆಹುಳದ ಗೊಬ್ಬರ ಹಾಕಿನಿ ಸರ್. ಅದು ಮಾರ್ಕೆಟಿಂಗ್ ನಿಮ್ಮಂತ ನಾನು ಇಲ್ಲಿ ಹೊಸಪೇಟೆ ಮಾರ್ಕೆಟಿಗೆ ತರ್ತೀನಿ ಸರ್. ನಾನು ಸಪ್ರೇಟ್ ತಂದು ಹಾಕ್ತಿದ್ದೆ. ಅವ್ರು ಹೇಳ್ತಿದ್ರು ಸರ್ ನಿಮ್ಮಂತರ ಅಧಿಕಾರಿಗಳು, 3 ದಿವಸ ಇಟ್ಟರೆ ನಿನ್ನ ಬದನೆಕಾಯಿ ಹೊರಗಿಟ್ರೆ ಕಪ್ಪಾಗೋದಲ್ಲ, ಬೇರೆ ಹೊರಗಿಟ್ರೆ ಕಪ್ಪಾಗ್ತಾವೆ, ಪಿರ್ಚಿನಾಗ ಇಟ್ಟರೆಗೊಂಡು ಬೇಸಿರ್ತಾವೆ, ನಿಮ್ಮ ಹೊರಗಡೆ ಇಟ್ಟರೆ ಹಂಗೆ ಇರ್ತಾವೆ ಅಂತ ಹೇಳಿದ್ರು ಸರ್. ಕೆಮಿಕಲ್ಸ್ ಹಾಕ್ಸಿದ್ ಜಲ್ದಿ ಬಾಟ್ಲು ಬರ್ತದೆ ಅಂತ ಹೇಳಿ ಸರ್. ಅಂದರೆ ಇಳುವರಿ ಜಾಸ್ತಿ ಆಗಬೇಕು ಅಂಥೇಳಿ ಇದು ಏನು ಸರ್ಕಾರಿ ಗೊಬ್ಬರ ಹಾಕೋದಾಗಲಿ ಅಥವಾ ರಾಸಾಯನಿಕ ಗೊಬ್ಬರ ಹಾಕೋದಾಗಲಿ, ಅದರಿಂದ ಇಳುವರಿ ಏನೋ ಜಾಸ್ತಿ ಬರ್ತದೆ, ಆದರೆ ಗುಣಮಟ್ಟದ ಉತ್ಪಾದನೆ ಆಗೋದಿಲ್ಲ ಅಂತೀರಿ ನೀವು? ಹೌದು ಸರ್, ಇಳುವರಿ ಈಗ ಸರಾಸರಿ ಇದು ಕೂಡ ಬರ್ತದೆ ಸರ್, ಇದು ಕೂಡ ಗೊಬ್ಬರ ಹಾಕಿದಷ್ಟು ಇದು ಸಾವಯವ ಗೊಬ್ಬರ ಇದು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಇದು ಕೂಡ ಕರೆಕ್ಟಾಗಿ ಬರ್ತದೆ ಸರ್. ಜೊತೆಗೆ ಆರೋಗ್ಯಪೂರ್ಣ ಆಹಾರ ಉತ್ಪಾದನೆ. ಹೌದು, ತಿಂಬಕ್ಕೆ ನಮಗೆ ನಮ್ಮ ಮಕ್ಕಳು ಮರಿ ಆರೋಗ್ಯ ಇರ್ಬೇಕಂದ್ರೆ ಸಾವಯವ ಮಾಡೋಕೆ ಸರ್, ನಾವು ಆರೋಗ್ಯ ಕೆಡಿಸಬೇಕಂದ್ರೆ ಗೌರ್ಮೆಂಟ್ ಗೊಬ್ಬರ ಹಾಕಿ ಕೆಮಿಕಲ್ಸೇ ಕೊಡಬೇಕು ಸರ್. ತಿಮ್ಮಪ್ಪರ ಬಹಳಷ್ಟು ಜನರದ ಒಂದು ಆಪಾದನೆ ಇದೆ ಅಲ್ಲ, ರೈತರು ತಮಗೆ ಬೇಕಾದದ್ದನ್ನು ಮಾತ್ರ ಸಾಂಪ್ರದಾಯಿಕವಾಗಿ ಮತ್ತು ಸಾವಯವ ಈ ಥರದ ಮುಖಾಂತರ ಒಳ್ಳೆಯ ಆರೋಗ್ಯಪೂರ್ಣ ಆಹಾರವನ್ನು ತಮ್ಮ ಸಲುವಾಗಿ ಬೆಳ್ಕೋತಾರೆ, ಆದರೆ ಮಾರಾಟಕ್ಕೆ ಮಾರುಕಟ್ಟೆಗೆ ಯಾವಾಗಲೂ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಹೆಚ್ಚು ಇಳುವರಿ ಬರುವಂಥ ಉತ್ಪಾದನೆ ಮಾಡ್ತಾರ ಅಂತಾರಲ್ಲ? ಇಲ್ಲ ಸರ್, ಏನಾಗೈತೆ ಅಂದರೆ ನಾವು ಸಾವಯವ ಗೊಬ್ಬರದ ಬೆಳೆದು ಸರ್, ಬೆಳೆದ್ರೆ ಏನೋ ಒಂದು ಬೇಜಾರು. ಯಾಕೆ ಬೇಜಾರು ಅಂದ್ರೆ ಸರ್, ಮಾರ್ಕೆಟ್ಟಿಲ್ಲ. ಈಗ ನಾವು ಮಾರ್ಕೆಟ್ಟಿಲ್ಲ, ಈಗ ಒಂದು ಕೆಮಿಕಲ್ಸ್ನೇ ಬೆಳೆದು ತಂದಿರ್ತಾರೆ ಸರ್ ಮಾಲ, ನಾವು ಸಾವಯವ ಗೊಬ್ಬರದಾಗ ತಗೊಂಡು ನಾವು ಹೋಗಿ ಅಲ್ಲಿ ಮಾರ್ಕೆಟ್ಗೆ ಇಡ್ತವೆ. ಅದೇನಂದರೆ ಅದು ಕೆಮಿಕಲ್ಸ್ನೇ ಬೆಳೆದದ್ದು ಮಕ್ಕ ಪೌಡ್ರ್ ಹಚ್ಚಿಗಣಂಗೆ ಸರ್, ಎಷ್ಟೊತ್ತಿರ್ತೈತೆ ನೀರು ಬೆವ್ರು ಬಂದರೆ ಹೋಗ್ಬಿಡ್ತದೆ ಪೌಡ್ರ್ ಅದು. ಇದು ನಮ್ದು ಹಂಗೆ ಇರ್ತೈತೆ, ಅದನ್ನೇನು ಮಾಡ್ತಾರೆ ಅಂದರೆ ಅದನ್ನೇ 1 ರೂಪಾಯಿ ಜಾಸ್ತಿ ತಗೊಂತಾರೆ, ನಮ್ಮದು 1 ರೂಪಾಯಿ ಕಡಿಮೆ ತಗೊಂತಾರೆ ಸರ್. ಅದಕ್ಕಾಗಿ ಏನಾಗೈತೆ ಅಂದರೆ ಬೇಜಾರ ಸರ್, ಸ್ವಲ್ಪ ನಾವು ಸಾವಯವ ಗೊಬ್ಬರದಾಗ ಇಷ್ಟೆಲ್ಲ ಬೆಳೆದ್ರು ಕೂಡ ನಮಗೆ ರೇಟ್ ಇಲ್ಲ, ಸರಿಯಾದ ರೇಟ್ ಇಲ್ಲ, ಇಷ್ಟೆಲ್ಲ ಕಷ್ಟಬಿಡ್ತೀವಿ ನಾವು ಆರೋಗ್ಯ ಸರಿಗಿರ್ಬೇಕಂತಲೇ ಕಷ್ಟಬಿಡ್ತೀವಿ. ನಮಗೆಲ್ಲ ಇನ್ನೊಬ್ರಿಗೆ ನಾವು ಮಂದಿಗೆ ಕೂಡ ನಾವು ಆರೋಗ್ಯನ ಕೊಡ್ಬೇಕಂತೇಳಿ ನಾವೆಲ್ಲ ಕಷ್ಟ ಬಂದು ಬೆಳೀತಾ ಇದ್ದೀವಿ, ಆದರೆ ಮಾರ್ಕೆಟ್ಟಿಲ್ಲ ಅಂತ ಸ್ವಲ್ಪ ಬೇಜಾರಾಗುತ್ತೆ ಸರ್. ನಾನು ಕೇಳಿದ್ದೀನಿ ಸಾವಯವ ಉತ್ಪಾದನೆಗಳಿಗೆ ಸಾಂಪ್ರದಾಯಿಕವಾಗಿ ಬೆಳೆದ ಪದಾರ್ಥಗಳಿಗೆ ಮಾರುಕಟ್ಟೆಯಲ್ಲಿ ನಿಜವಾಗ್ಲೂ ಹೆಚ್ಚಿನ ಬೆಲೆ ಸಿಗ್ತದೆ ಅಂತ ಹೇಳಿ ನಾನು ಕೇಳಿದ್ದೀನಿ. ಅದ್ರ ಜೊತೆಗೆ ಈ ಸಾವಯವ ಕೃಷಿಕರು ತಮ್ಮದೇ ಆದ ಒಂದು ಮಾರುಕಟ್ಟೆ ಮಾಡಿಕೊಂಡು ಅಲ್ಲಿ ಕೇವಲ ಸಾವಯವ ಕೃಷಿ ಉತ್ಪಾದನೆಗಳನ್ನೇ ಮಾರಾಟ ಮಾಡಲಿಕ್ಕೆ ಸಾಧ್ಯಲ್ಲೇನೋ ಅಂತ. ಅದನ್ನಂದರೆ ಅವರು ಸರ್ಕಾರದ ನಮಗೆ ಸರ್ಟಿಫಿಕೇಟ್ ಕೊಡೋಕೆ ಸರ್, ಇವತ್ತು ಸಾವಯವದ ಗೊಬ್ಬರದ ಬೆಳೀತಾರಂತ ಒಂದು ನಮಗೆ ಕನ್ಫರ್ಮ್ ಮಾಡಿ ಇಂಥರೇ ಬೆಳೀತಾರಂತ ಅವ್ರು ಕೊಡ್ಬೇಕು ಸರ್. ಈಗ ನಿಮ್ಮ ಅಧಿಕಾರಿಗಳು ನೀವು ಬರ್ತಾರೆ ಸರ್, ಈಗ ನಾವು ಸಾವಯವ ಗೊಬ್ಬರದಾಗಂತ ಹೇಳ್ತೀವಿ, ನೀವು ನಂಬೋಕಲ್ಲ ಸರ್ ಮೇಲೆ, ನಾವೇನು ಹೇಳ್ತೀವಿ ಜೀರೋ ಲ್ಯಾಬ್ಗೆ ಹಾಕಿ ನೋಡ್ರಿ, ಎಲ್ಲೆಣ್ಣ ನೋಡ್ರಿ ನಮ್ಮ ಜೀರೋ ಬರ್ತದೆ ಅಂತ ನಾವು ಅಷ್ಟು ಗ್ಯಾರಂಟಿ ಯಾಕೆ ನಾವು ಬೆಳೆದಿರ್ತೀವಿ ಗ್ಯಾರಂಟಿ ಹೇಳ್ತೀವಿ. ಮತ್ತು ಅವರು ಈಗ ಅವ್ರು ತಿಳ್ಕೊಂತಾರೆ ಸರ್, ಅವ್ರು ತಪ್ಪು ತಿಳ್ಕೊಂತಾರೆ. ಈಗ ಕೆಲವು ಮಂದಿ ರೈತರು ಕೂಡ ಆ ಥರ ಮಾಡ್ತಾರೆ ಸರ್, ನಾವು ಸಾವಯವ ಗೊಬ್ಬರದ್ದು ಬೆಳೆದೇವು ಅಂತ ತಂದು ಕೊಡೋರು ಇರ್ತಾರೆ ಸರ್, ಆ ಥರ ಇರ್ತಾರೆ. ಮತ್ತು ಅಂಥರಿದ್ದಾಗ ನಿಜವಾಗಿ ಬೆಳೆ ಅಂತರಿಗೆ ಬೆಲೆ ಇಲ್ಲ ಸರ್. ಇದ್ರ ಜೊತೆಗೆ ತಿಮ್ಮಪ್ಪ ಅವರೇ, ಈ ಸಾಂಪ್ರದಾಯಿಕ ಶೈಲಿಯ ಕೃಷಿ ಚಟುವಟಿಕೆ ಅಥವಾ ಈ ಸಾವಯವ ಕೃಷಿಯ ಚಟುವಟಿಕೆ ಯಾವ ರೀತಿ ಒಬ್ಬ ರೈತನಿಗೆ ವೆಚ್ಚ ಕಡಿಮೆ ಮಾಡೋದ್ರೊಳಗೆ ಸಹಾಯ ಮಾಡ್ತದೆ ಅಂತೀರಿ? ಇದು ಸಾವಯವ ಗೊಬ್ಬರ ಏನು ಮಾಡ್ತಲ್ಲ ಸರ್, ಅದು ಖರ್ಚು ಭಾಳ ಕಡಿಮೆ ಬರ್ತದೆ ಸರ್. ಖರ್ಚು ಕಡಿಮೆ ಬಂದು ಸ್ವಲ್ಪ ಫಸ್ಟ್ನೇ 1 ವರ್ಷ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಮನುಷ್ಯನಿಗೆ ಸ್ವಲ್ಪ ಅರ್ಥ ಆಗತ್ತೆ ಕಣ. ಪೂರ್ಣ ಅರ್ಥ ಆದಮೇಲೆ ಏನು ಇಳುವರಿ ಕಮ್ಮಿ ಆಗಲ್ಲ ಸರ್, ಖರ್ಚು ಭಾಳ ಕಡಿಮೆ ಬರ್ತದೆ ಸರ್. ನಾವು 1 ಎಕರೆ ಬದನೆ ಗಿಡ 1/2 ಎಕರೆ ಟೊಮೆಟೊ ಹಚ್ಚಿದ್ರೆ 1 ಲಕ್ಷ ರೂಪಾಯಿ ಬದನೆಕಾಯಿ ಸರ್, 50,000 ರೂಪಾಯಿ ಟೊಮೆಟೊ ಆಯಿತು, 2 ಸೇರಿ 40,000 ರೂಪಾಯಿ ಖರ್ಚು ಮಾಯ್ತು ಸರ್. ಅಂದರೆ ಆಳಿಂದು ಕಳೆಯದ್ದು ಏನಿದು ಗಳೆ ಹೊಡೆಯೋದು ಅರಿಯೋದು ಎಲ್ಲ ಮಾರ್ಕೆಟ್ಗೆ ಹೋಗೋದೆಲ್ಲ ಬಂದರೆ 40,000 ರೂಪಾಯಿ ಖರ್ಚು ಮಾಯ್ತು ಸರ್, 100,000 ರೂಪಾಯಿ ಉಳಿತು ಸರ್ ನಮಗೆ. ಜೊತೆಗೆ ಈ ಸಾವಯವ ಕೃಷಿಯಿಂದ ಯಾವ ರೀತಿ ನಮ್ಮ ಭೂಮಿಯ ಮಣ್ಣಿನ ಗುಣಮಟ್ಟ ನಾವು ಕಾಪಾಡಬಹುದು? ಅದು ಏನಾಗುತ್ತೆ ಸರ್ ಅಂದರೆ, ಈಗ ನಾವು ಸಾವಯವ ಗೊಬ್ಬರ ಮಾಡಿದರೆ ಗೌರ್ಮೆಂಟ್ ಗೊಬ್ಬರ ಹಾಕಿದರೆ ಭೂಮಿಗೆ ಇರ್ತಕ್ಕಂಥ ಹುಳೆಲ್ಲ ಸಾಯ್ತು ಸರ್, ಈಗ ಎರೆಹುಳ ಅಂತ ಇರ್ತದೆ, ಅದು ಮಣ್ಣಿನಿಂದನೇ ಜೀವನ ಮಾಡ್ಕೊಂಡು ಅದು ಗೊಬ್ಬರ ಕೊಡ್ತದೆ ಸರ್ ನಮಗೆ. ಅಲ್ಲಿ ಮಣ್ಣಾಗಿದ್ದು ಅದಾದ್ಯದ ಏನ ಕಳೆವು ಹುಲ್ಲು ಇಲ್ಲೆಲ್ಲ ತಿಂದು ನಮಗೆ ಗೊಬ್ಬರ ಆಗ್ತದೆ ಸರ್. ಅದನ್ನು ನಾವೇನು ಮಾಡಿದ್ವು ಅಂದರೆ ಅದನ್ನು ಗೊಬ್ಬರ ಹಾಕಿದ್ರೆ ಅದೆಲ್ಲ ಸೊತ್ತಾಗ್ಬಿಡ್ತು ಸರ್, ಹುಳ ಭೂಮಿ ಶಕ್ತಿ ಕಡಿಮೆ ಆಗ್ಬಿಡ್ತು ಸರ್ ಅದು. ಆಮೇಲೆ ಈ ರಾಸಾಯನಿಕ ಕಳೆನಾಶಕಗಳನ್ನು ಉಪಯೋಗಿಸೋದ್ರಿಂದ ಕೂಡ ಭೂಮಿಯಲ್ಲಿರುವ ಜೀವಿ ಜಂತುಗಳು ಕೂಡ ಕೃಷಿಗೆ ತೊಂದರೆ ಆಗ್ತದೆ ಸರ್. ಅದಕ್ಕೆ ನಾವು ಕಳೆನಾಶಕ ಬಳಸೋದಿಲ್ಲ ಸರ್. ನಾವು ಈಗ ನಾವು ಸಾವಯವ ಗೊಬ್ಬರ ಮಾಡ್ತೀವಿ ಅಂದರೆ ಅದನ್ನು ಏನು ಕೆಮಿಕಲ್ಸ್ ಏನು ಬಳಸಂಗಿಲ್ಲ ಸರ್. ಅದು ಬಳಸಿದ್ರೆ ಏನು ಮಾಡಿದಂಗೆ ಸಾರ್ಥಕಲ್ಲ ಸರ್. ಅದು ನಾವು ಏನು ಮಾಡ್ಬೇಕು, ನಿಜವಾಗಿ ಮಾಡ್ಬೇಕು ಅಂದ್ರೆ ಸಾವಯವ ಗೊಬ್ಬರ ನಿಜವಾಗಿಯೇ ಮಾಡ್ಬೇಕು. ಅದನ್ನು ಮಾಡಿದರೆ ಏನು ಉಪಯೋಗ ಇಲ್ಲ ಸರ್. ಅದು ನಾವು ಸಾವಯವ ಮಾಡಿವಂಥ ಅದು ಏನೈತೆ, ಏನಿಲ್ಲ. ನಾವು ಸುಮ್ಮನೆ ಹೇಳ್ಕೊಬೇಕಾಗ್ತದೆ, ನಮ್ಮ ಮನಪೂರ್ವಕವಾಗಿ ನಮ್ಮ ಮನಸ್ಸ ಒಪ್ಪೋದಿಲ್ಲ ಸರ್. ಅದು ಅಂದರೆ ಒಂದು ಈ ಥರದ ಒಂದು ಶೈಲಿಯ ಕೃಷಿ ಚಟುವಟಿಕೆಗೆ ಇಳಿದವರಿಗೆ ಮತ್ತೆ ಅಲ್ಲಿ ರಾಸಾಯನಿಕ ಹಾಕಲಿಕ್ಕೆ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಹಾಕಲಿಕ್ಕೆ ಕ್ರಿಮಿನಾಶಕಗಳನ್ನು ಹಾಕಲಿಕ್ಕೆ ಮನಸ್ಸು ಬರೋದಿಲ್ಲ? ಇವತ್ತಿಗೆ ಆಗೋದಿಲ್ಲ ಸರ್ ನಮ್ಗೆ. ಇವತ್ತಿಗೆ ಅದರ ಗೊಬ್ಬರ ಆದಂದ್ರೆ ನಮಗೆ ಅದು ಮನಸ್ಸೇ ಕೊಡೋಲ್ಲ ಸರ್. ಇನ್ನು ನಾವು ಇಲ್ಲಿಂದ ತರ್ತು ಸರ್, ಇಲ್ಲಿ ಮಲ್ಪನಗುಡಿ ಇದು ಗೋಶಾಲೆ ಅಂತ ಐತೆ ಸರ್, ಅಲ್ಲಿಂದ ನಾವು 10 ಟ್ರಿಪ್ 20 ಟ್ರಿಪ್ ಗೊಬ್ಬರ ತಗೊಂಬಂದು ಗೋಶಾಲೆ ಗೊಬ್ಬರ ತಗೊಂಬಂದು ಹಾಕ್ತೀವಿ. ನಮ್ಮಲ್ಲಿ ಸಹ 3 ವರ್ಷ ಗ್ರಾಮ ಆಯ್ಕೆ ಮಾಡ್ಕೊಂಡಿದ್ರಲ್ಲ, ವರ್ಷ 20 ಟ್ರಿಪ್ ಕೊಡ್ಸು ಸರ್ ನಾವು. ಅಲ್ಲಿಂದ 1 ಟ್ರಿಪ್ 3,000 ರೂಪಾಯಿ ಬೀಳ್ತು ಸರ್. ಅದಕ್ಕೆ ನಮ್ಮ ಹೊಲದಾಗ ಮತ್ತೆ ಕುರಿ ತಪ್ಪಿಸ್ತು ಸರ್ ಹೊಲದಾಗ, ಅದ್ರ ಮೇಲೆ ನಾವು ಬೆಳವಣಿಗೆ ಮಾಡ್ತೀವಿ ಸರ್. ಇವಾಗ ಈಗ ಸುಮಾರು ಒಂದು 10-15 ವರ್ಷ ಆಯ್ತು ನಮ್ಮ ಅನ್ಬೋದು, ತೋಟದಾಗ 75ರಿಂದ 94 ಮಟ್ಟ ನಾವು ಗೊಬ್ಬರ ಹಾಕಿವಿ ಸರ್. ಯಾಕಂದ್ರೆ ಸ್ವಲ್ಪ ನೀರು ಬರೋದಂತ ಹಾಕಿದ್ವಿ, 94ರಿಂದ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಸಿಕ್ಕಿ ಸರ್. ಅವಾಗಲಿಂದ ನಾವು ಗೌರ್ಮೆಂಟ್ ಗೊಬ್ಬರ ಪೂರ ಕಟ್ ಮಾಡಿಬಿಟ್ಟು ಸರ್. ನೀರಿನ ಬಳಕೆ ಹೇಗೆ, ಭಾಳಷ್ಟು ನೀರು ಬಳಸ್ತಿರೋ ಅಥವಾ ಇರುವ ನೀರಿನಲ್ಲಿಯೇ ಹದವಾಗಿ ಬಳಸಿ ನೀವು ಎಲ್ಲ ಬೆಳೆಗಳನ್ನು ತೆಗಿತಾ ಇದ್ದೀರೋ? ಹೌದು ಸರ್, ನೀರು ನಮಗೆ ಕಡಿಮೆ ಸರ್, ಭಾರತ ಕಂಟ್ರೋಲ್ ಅದು. ಒಂದು ಈಗ ಒಂದು ಬೋರ್ ನಡೆದತ್ತಂದರೆ ಒಂದು ದನ ನಿಂತ್ಕೊಂಡು ಎಮ್ಮೆ ನಿಂತ್ಕೊಂಡಂತಂದ್ರೆ ಮುಂದೆ ಹೋದಂಗೆ ಕುಡಿತು ಸರ್ ಅಂಥ ನೀರು ನಮ್ಮದು. ನಾವು ಅದನ್ನೇನು ಮಾಡೋಕ್ಕಂದ್ರೆ ಇಷ್ಟಗ್ಲ ಬೋದು ಹೊಡ್ತೀವಿ ಸರ್. ಅಷ್ಟಗ್ಲೇ ನೀರು ಬಿಡೋದಕ್ಕಿಂತ ಒಂದು ಅಂಚಿಗೆ ಸಾಲಂಚಿಗೆ ಒಂದು ಸಣ್ಣ ಕಾಲೆ ಹೊಡೆದು ಅದರ ಅಂಚಿಗೆ ಇವತ್ತು ಇದು 10 ಕಲ್ತ್ರೆ ಅದು 30 ಕಲಿತು ಸರ್, 30 ಕಾಲೆ ಆ ಥರ ಕಟ್ಕೊಂತು ಸರ್. ನೀರು ವೇಸ್ಟ್ ಮಾಡಿದ್ರೆ ಏನು ಉಪಯೋಗಲ್ಲ ಅಂತೇಳಿ ಒಂದು ಎಕರೆ ಬೆಳೆಯಲ್ಲಿ 2 ಎಕರೆ ಬೆಳಿತೀವಿ ಸರ್. ಅಂದರೆ ನಾವು ಎಷ್ಟು ನೀರು ಕುಡಿತೀವಲ್ಲ ಎಷ್ಟು ಬೇಕು ಅಷ್ಟೇ ಕುಡಿತೀವಿ ನಾವು. ಆದರೆ ನಾವು ಪೈರಿಗೆ ನೀರು ಬಿಡುವಾಗ ಆ ಥರ ಆಲೋಚನೆ ಮಾಡೋದಿಲ್ಲ ಭಾಳಷ್ಟು ರೈತರಲ್ಲಿ. ಅದರಲ್ಲೂ ಈ ಕಾಲುವೆಯಿಂದ ಏನು ಕೃಷಿ ಮಾಡ್ತಾರಲ್ಲ, ಅವರು ನೀರು ನಿಲ್ಲಿಸೋದೇ ಒಂದು ಮುಖ್ಯ ಅಂಶ ಅಂತ ಭಾವಿಸ್ಕೊಂಡು ಭಾಳಷ್ಟು ನೀರು ಪೋಲಾಗೋದ್ರ ಜೊತೆಗೆ ಮಣ್ಣು ಬಹಳ ಕ್ಷಾರಯುಕ್ತವಾಗಿ ಹಾಳಾಗಿರೋದನ್ನು ನಾವು ಇತ್ತೀಚೆಗೆ ಭಾಳಷ್ಟು ಕಡೆ ನೋಡ್ಲಿಕ್ಕತ್ತೀವಿ. ಅಲ್ಲ ಸರ್, ಪೋಲಾಗೋದು ಒಂದು ಮನುಷ್ಯನಿಗೆ ಒಂದು ಫಲಕ, ನಮಗೆ ಒಂದು ಜೀವನಕ್ಕೆ ಉಳಿ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟೇ, ಅದು ಕೂಡ ಅಷ್ಟೇ ಬೇಕು ಸರ್. ಹೌದು, ಅದು ಕೂಡ ಅಷ್ಟೇ ಬೇಕು. ಅದಕ್ಕೆ ಎಷ್ಟು ದಿವಸ ನೀರು ಐತೆ ಅಂತೇಳಿ ದಿವಸ ನೀರು ಕಟ್ಟಿದ್ರೆ ಅಜೀರ್ಣ ಹಾಕ ಸರ್, ಅದು ಕೂಡ ಅದು ಅಜೀರ್ಣ ಆಗಿ ಫಲ ಒಂದು ಕೆಂಪಗಾಗಿ ಆ ಥರ ಬರೋದಿಲ್ಲ ಸರ್. ಅದು ನಮಗೆ ಅದರಿಂದ ಮೊದಲಿಂದ ಅನುಭವಿಸಿ ಸರ್. ಅದು ತಿಮ್ಮಪ್ಪ ಅವರೇ, ಈಗ ಸಾವಯವ ಕೃಷಿಯಲ್ಲಿ ಸುಮಾರು 3.5 ಎಕರೆ ಜಮೀನಿನಲ್ಲಿ ಈ ಬೋರ್ವೆಲ್ ಆಶ್ರಯಿತ ಕೃಷಿ ಕಾರ್ಯ ನೀವು ಮಾಡ್ಕೋತಾ ಬಂದಿದ್ದೀರಿ. ಹ್ಞೂ ಸರ್. ಯಾವ್ಯಾವ ರೀತಿಯ ಬೆಳೆಗಳನ್ನು ನೀವು ಬೆಳಿತೀರಿ ಇಲ್ಲಿ? ನಾವು ಈ ತರಕಾರಿ ಜಾಸ್ತಿ ಸರ್ ನಾವು ಬೆಳೆಯೋದು, ತರಕಾರಿ, ಈರುಳ್ಳಿ. ಈಗ ನಾವು ಈರುಳ್ಳಿ ಬೆಳೆದು ಸರ್, ಈಗ 1.5 ಎಕರೆ ಈಗ ಎಲ್ಲ ಕಿತ್ತಿ ಹಾಕಿವಿ ಸರ್. ಸಾವಯವ ಗೊಬ್ಬರ ಬೆಳೆದು ಈರುಳ್ಳಿ, ಆಮೇಲೆ ಹಾಗಲಕಾಯಿ, ಆಮೇಲೆ ತೊಗರಿ, ಆ ಥರ. ನೀವು ನೋಡ್ರಿ ಕಲರ್, ಈಗ ಕೆಮಿಕಲ್ಸೇ ಬೆಳೆದಿದ್ದು ಯಾವ ಕಲರ್ ಇರ್ತತ್ರಿ? ಆಮೇಲೆ ಇದು ಸಾವಯವ ಗೊಬ್ಬರದಾಗ ಬೆಳೆದದ್ದು ಯಾವ ಕಲರ್ ಇರ್ತತೆ ಬೇಕಾದ್ರೆ ಟೇಸ್ಟ್ ಮಾಡಿ ನೋಡ್ರಿ ಸರ್ ಅದ್ರ ಬಗ್ಗೆ. ಇವಾಗ ಈ ಸಾವಯವ ಕೃಷಿಯಲ್ಲಿ ಕೃಷಿ ಚಟುವಟಿಕೆ ಮಾಡೋದು ಒಂದು ವಿಜ್ಞಾನ, ಒಂದು ಜ್ಞಾನ. ಅದು ಅದರ ಜ್ಞಾನ ಪಡ್ಕೊಂಡು ನಿರಂತರ ಪರಿಶ್ರಮದಿಂದ ಅದನ್ನೇ ನಿಮ್ಮ ಕೃಷಿ ಕಾರ್ಯದಲ್ಲಿ ಅಳವಡಿಸಿಕೊಂಡು ನೀವು ಬೆಳೆಗಳನ್ನು ತೆಗಿಬೇಕಾಗ್ತದೆ. ಈಗ ಈ ಪದ್ಧತಿಯನ್ನು ಹೆಚ್ಚು ಹೆಚ್ಚು ಜನರು ಬಳಸುವಂತೆ ಪ್ರೇರೇಪಿಸಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಅದಂತೀರಿ? ಈ ಸಾವಯವ ಕೃಷಿಯಲ್ಲಿ ತೊಡ್ಕೊಳ್ಳುವಂಗೆ ಏನು ಮಾಡ್ಬೋದು? ಅವರಿಗೆ ಸ್ವಲ್ಪ ಮನವರಿಕೆ ಆಗ್ಬೇಕು ಸರ್, ಅವರಿಗೆಲ್ಲ ಈ ಥರ ಮನವರಿಕೆ ಆಗ್ಬೇಕು. ಆಮೇಲೆ ನಾವು ಇಂಥದೆಲ್ಲ ಕೆಮಿಕಲ್ಸ್ನೇ ಬೆಳೆದಿತ್ತಂದ್ರೆ ನಮಗೆ ಆರೋಗ್ಯ ಕೆಡ್ತತೆ, ಇನ್ನೊಂದು ರೋಗ, ಆ ರೋಗ ಈ ರೋಗ ಸೇರ್ತತೆ. ನಾವು ತಿಂದೀವಿ, ಅರ್ಧ ವರ್ಷ ನಾವು ಕೆಮಿಕಲ್ಸೇ ತಿಂದೀವಿ, ಇನ್ನು ಅರ್ಧ ವರ್ಷ ತಿಂದೀವಿ, ಇನ್ನು ನಮ್ಮ ಮಕ್ಳಿಗೆ ಕೂಡ, ಹುಟ್ಟಂಥ ಮಕ್ಳಿಗೆ ಕೂಡ ನಾವು ತಿನ್ನಿಸ್ಬಾರ್ದಂತ ಒಂದು ಭಾವನೆ ಬರ್ಬೇಕು ಸರ್. ಅಂದರೆ ಇದರಲ್ಲಿ ಒಂದು ಸ್ಥಿರತೆ ಮತ್ತು ನಿರಂತರತೆ ನಾವು ಕಾಯ್ಕೊಳ್ಳಿಕ್ಕೆ ಸಾಧ್ಯ ಸಾಧ್ಯ ಸರ್. ಇವತ್ತು ನೀವು ಕೊಟ್ಟಿಗೆ ಗೊಬ್ಬರ ಹಾಕಿ ಸಾವಯವ ಗೊಬ್ಬರನೇ ಹಾಕಿ ನಿಮ್ಮ ಜಮೀನಿನ ಫಲವತ್ತತೆ ನೀವು ಕಾಪಾಡ್ಕೊಳ್ತಾ ಹೋದ್ರಂದ್ರೆ ಅದು ನಿರಂತರವಾಗಿ ಉಳ್ಕೋತ ಹೋಗ್ತದೆ, ಉಳ್ಕಂತ ಹಾಳಾಗೋದಿಲ್ಲ. ಹಾಗಾದ್ರೆ ಸರ್, ಅದು ನಮ್ಮ ಆರೋಗ್ಯ ನಾವು ಹೆಂಗೆ ನಾವು ನೋಡ್ಕೊಂತೀವಿ ಸರ್, ಆ ಭೂಮಿನ ಕೂಡ ಅದೇ ಥರ ನೋಡ್ಕೋಬೇಕು ಸರ್. ಆ ಥರ ನೋಡ್ಕೊಂಡ್ರೆ ಮಾತ್ರ ಭೂಮಿಯಾಗ ಶಕ್ತಿ ಉಳಿದಿರ್ತದೆ ಸರ್. ಮತ್ತು ನಾವೆಲ್ಲ ಒಂದು ಚೀಲ ಹಾಕಲ್ಲೇ ಒಬ್ಬೊಬ್ಬರು ಕೆಲ ಮಂದಿ ಮಾಗಣೆಲ್ಲ 8 ಚೀಲ 10 ಚೀಲ ಹಾಕ್ತಂತಾರೆ. ಅದು ಏನು ಭೂಮಿಯಾಗ ಏನು ಸ್ವಸತ್ವ ಉಳಿದಿಲ್ಲ ಸರ್, ಏನೇನು ಬೆಂಡ್ ಅದು. ಈಗೇನು ನೋಡೋಕೆ ಮನುಷ್ಯರು ಭಾಳ ದಪ್ಪಾಗಿರ್ತಾರೆ ಸರ್, ರಕ್ತ ಇರೋದಿಲ್ಲ ಅವ್ರ, ಡಾಕ್ಟರ್ ಹೇಳ್ತಾರೆ ರಕ್ತ ಇರೋದಿಲ್ಲ ಅವ್ರಿಗೆ. ಯಾಕೆ ಇರೋದಿಲ್ಲ ಅಂದರೆ ಅವ್ರಿಗೆಲ್ಲ ತಿಂದು ಅದೆಲ್ಲ ತಿಂದು ಶಕ್ತಿ ಇರೋದಿಲ್ಲ ಸರ್, ರಕ್ತ ಇರೋದಿಲ್ಲ ಅಂತ ಶಕ್ತಿ ಇರೋದಿಲ್ಲ ಅದಕ್ಕೆ. ಮತ್ತು ನಾವೆಲ್ಲ ಫಲ ನಾವು ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ಕುರಿಗಿರಿ ದಪ್ಸಿ ಇದು ಮಾಡೋದು ಸರ್, 8 ದಿವಸದಾಗ ನಮ್ಮ ಗೌರ್ಮೆಂಟ್ ಗೊಬ್ಬರಿಗಿನ ಚೆನ್ನಾಗಿ ಬರುತ್ತೆ ಸರ್ ಫಲ. ಈಗ ನಿರಂತರವಾಗಿ ತರಕಾರಿ ಬೆಳಿತಿರೋ ಹೆಂಗೆ? 12 ತಿಂಗಳು? ಹೌದು ಸರ್, 12 ತಿಂಗಳು ನಿರಂತರವಾಗಿ ತರಕಾರಿ ಬೆಳಿತು ಸರ್. ಯಾವ ಮಾರುಕಟ್ಟೆಗೆ ಕಳಿಸಿ? ಇಲ್ಲಿ ಹೊಸಪೇಟೆ ಮಾರುಕಟ್ಟೆ ಬರುತ್ತೆ ಸರ್, APMC. ಬೇಡಿಕೆ ಹೆಂಗದ ನಿಮ್ಮ ತರಕಾರಿಗಳಿಗೆ? ಅದೇ ಹೇಳ್ತೀನಿ ಸರ್, ಬೇಡಿಕೆ ನಾವು ಈಗ ಅವರು ಕಂಡಿಡಿದಲ್ಲ ಸರ್, ಅವರು ನಾವು ತರ್ತೀವಿ, ನಾವು ತಂದು ಸಾವಯವ ಗೊಬ್ಬರ ಅಂದರೆ ನೀನು ಹೇಳ್ತೀಯಪ್ಪ ಸಾವಯವ ಗೊಬ್ಬರ, ಸುಳ್ಳು ಹೇಳ್ಬೋದು ನೀನು, ಹೇಳ್ತೀನಿ ನೀನು ಸಾವಯವ ಗೊಬ್ಬರ ಅಂದರೆ ನಮ್ಗೆ ರೇಟ್ ಹೆಚ್ಚಿಗೆ ಸಿಗಲ್ಲ ಅಂತ ಹೇಳ್ತೀನಿ. ಅಂದರೆ ಕೊಳ್ಳುವವರಿಗೆ ಇನ್ನೂ ಅದರ ವ್ಯತ್ಯಾಸ ಇನ್ನೂ ಅರ್ಥ ಆಗಿಲ್ಲ ಅಂತ? ಅರ್ಥ ಆಗ ಸರ್, ನಾನು ಮಾರ್ಕೆಟಿಗೆ ಸುಮಾರು 5 ಚೀಲ 6 ಚೀಲ ಬದನೆಕಾಯಿ ತರ್ತಿದ್ದೆ, ಬದನೆಕಾಯಿ ಅಲ್ಲೇ ಕುಂತ್ಕೊಂಡು ಮಾರ ತಗೊಂಡು ಅಲ್ಲಿ ಇರ್ತಿದ್ದೆ ಅವ್ರ ಹತ್ರ. ನಾನು ನಿಮ್ಮಂಥ ಅಧಿಕಾರಿಗಳು ವಾರ ವಾರ ಬರ್ತದೆ ಸರ್, ಬುಧವಾರ ಆಯ್ತವಾರ ತರ್ತಿದ್ದೆ ನಾನು. ಆಯ್ತವಾರದಿಂದ ಬಂದರು ಬುಧವಾರ ಬಂದು ಹೇಳಬೇಕು ಸರ್, ಇಲ್ಲಪ್ಪ ನಿಂದು ರುಚಿ ಬರ್ತತೆ, ನಿಂದು ಭಾಳ ಭೇಷ್ ಒಳ್ಳೆ ಮಹತ್ವ ಐತೆ, ಇದಕ್ಕೆ ನೀನು ಎಷ್ಟು ಕೊಟ್ಟರು ಕೂಡ ರೊಕ್ಕ ಕೊಡ್ಬೋದಂತ ಒಂದು 3 ಹೇಳಕ್ಕೆ ಸರ್ ಬಂದವು. ಆ ಥರ ಗುಣಮಟ್ಟದ ಪದಾರ್ಥಗಳನ್ನು ಕೊಟ್ಟರೆ ನಿಜವಾಗ್ಲೂ ಎಂಥ ಬೆಲೆ ಹೇಳಿದ್ರೂ ಕೊಂಡ್ಕೊಳ್ಳೋರು ಇದಾರಂತೀರಿ? ಐದಾರು ಸರ್, ಐದಾರು ಸರ್, ಐದಾರು ಸರ್. ಯಾಕಂದರೆ ರೋಗ ಸಂಪರ್ಸಿಕೊಂಬೋದಕ್ಕಿಂತ ಆರೋಗ್ಯ ಸಂಪರ್ಸಿಕೋಬೇಕಂತ ಭಾರಿ ಈಗಿನ ಲೆಕ್ಕಕ್ಕೆ ಭಾರಿ ಜನಕ್ಕೆ ಆಸೆ ಐತೆ ಸರ್. ಯಾಕಂದರೆ ಪ್ರತಿಯೊಂದು ರೋಗ ಚಾಲು ಆಗ್ಬಿಡ್ತಲ್ಲ ಸರ್, ಪ್ರತಿಯೊಂದು ಒಳ್ಳೆ ವಸ್ತು ತಿನ್ಬೇಕು, ರೊಕ್ಕ ಹೋದ್ರೆ ಚಿಂತಿಲ್ಲ, ಒಳ್ಳೆ ಆಹಾರ ತಿನ್ಬೇಕು, ಕೆಮಿಕಲ್ಸ್ ಇಂಥದ್ದು ಬಿಟ್ಟು ಅಂತ ಒಳ್ಳೇದು ತಿನ್ಬೇಕಂತ ಎಲ್ಲರಿಗೂ ಭಾವನೆ ಐತೆ ಸರ್. ಇವಾಗ ಅಂದರೆ ಮುಂದೆ ಔಷಧಿಗೆ ಹಾಕೋ ರೊಕ್ಕನ ಬೇಕಾದ್ರೆ ಇಲ್ಲಿ ರೈತರಿಗೆ ಕೊಟ್ಟುಬಿಡೋ, ಕೊಟ್ಟು ತಿನ್ಬೋದು ಅಂತ. ಹೌದು ಸರ್, ಹೌದು ಸರ್. ಅದು ನಾವು ಯಾಕಂದರೆ ಬೆಂಗಳೂರಿಗೆ ಹೋಗಿದ್ವಿ ಸರ್ ಒಂದು ಸಲ ಕೃಷಿ ಮೇಳ ಅಂತ ಹೋಗಿದ್ದು ಸರ್, ನಮಗೆ ಪ್ರಶಸ್ತಿ ಕೊಟ್ಟರು ಸರ್ ಇಲ್ಲಿ ಬೆಂಗಳೂರಲ್ಲಿ ರವಿಶಂಕರ್ ಗುರೋಜಿ ಅಂತೇಳಿ. ಹ್ಞೂ. ಕರ್ನಾಟಕ 30 ಜಿಲ್ಲಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆ ನಮ್ಮನ್ನು ಕಾಯ್ ಮಾಡಿದ್ದು ಸರ್. ಹ್ಞೂ. ಎಲ್ಲ ಆಫೀಸರ್ ಬಂದು ನಮ್ಮದೆಲ್ಲ ಹೊಲ ನೋಡಿ, ನಮ್ಮದು ಎರೆಹುಳು ತಟ್ಟಿ ಅವೆಲ್ಲ ಎಲ್ಲ ಮಾಡೋದೆಲ್ಲ ನೋಡಿ ಗುಲ್ಬರ್ಗ ಎಲ್ಲರೂ ಬಂದಿದ್ದು ಸರ್. ಅವರೆಲ್ಲ ಬಂದು ನಮಗೆ ತಿಮ್ಮಪ್ಪರಿಗೆ ಕೊಡ್ಬೇಕಂತಂದೇಳಿ ಅವ್ರು ನಮ್ಮೊಂದು ಹೆಸರು ಸೂಚನೆ ಮಾಡಿ ಸರ್. ನಮಗೆಲ್ಲ ಅವ್ರ ಗುರುವಜ್ಜರು ಕೊಟ್ಟರು ಸರ್, ನಮಗೆ ಪ್ರಶಸ್ತಿ ಕೊಟ್ಟರು ಸರ್. ಅಂದರೆ ನಿಮ್ಮ ಪರಿಶ್ರಮಕ್ಕೆ ನಿಮಗೆ ಜನ ಗುರುತಿಸಿದ್ದಾರೆ? ಹೌದು ಸರ್, ಗುರುತಿಸಿ ನಮಗೆ ಪ್ರಶಸ್ತಿ ಕೊಟ್ಟರು ಸರ್. ನಿಮ್ಮ ಮುಂದಿನ ಗುರಿ, ಮುಂದಿನ ಯೋಜನೆಗಳು ಏನೇನು ತಿಮ್ಮಪ್ಪ? ಇನ್ನು ಮುಂದೆ ಏನು ಮಾಡಬೇಕು ಅಂದ್ಕೊಂಡು? ಮುಂದಿನ ಯೋಜನೆ ಇಲ್ಲ ಸರ್, ನಾವು ರೈತಕ್ಕೆ ಒಕ್ಕಲ್ತನ ರೈತ ಹಾಕಿ ಬಿಟ್ಟರೆ ಬೇರೆ ಇಲ್ಲ ಸರ್. ನಮಗೆ ಈಗ ನಮ್ಮದು ಇಬ್ಬರು ಮಕ್ಕಳಿದ್ದಾರೆ ಸರ್, ನಮಗೆ ಒಬ್ಬತ್ತು ಜಿಂದಲಿಗೆ ಹೋಗ್ತಾನೆ ಸರ್, ಒಬ್ಬತ್ತು ಸಣ್ಣ ಆತ, ನಾನು ಕಲ್ತ್ಕೊಂಡು ಒಕ್ಕಲ್ತನ ಮಾಡ್ತೀವಿ ಸರ್. ಆತ ಕೂಡ ನಿಮ್ಮ ಜೊತೆನೆ? ನಮ್ಮ ಜೊತೆ. ನಮ್ಮ ನಿಮ್ಗೇನು ಅನ್ನಿಸ್ತದೆ ಈ ಕೃಷಿ ಚಟುವಟಿಕೆಯನ್ನು ನೀವು ಮಾಡ್ಕೊಂಡು ಬರ್ಲಿಕ್ಕತ್ತೀರಿ, ಇದ್ರೊಳಗೆ ಖುಷಿ ಮತ್ತು ತೃಪ್ತಿ ಅದ ಅಂತೀರಿ? ಹಾಗೆ ಕೃಷಿ ತೃಪ್ತಿ ಐತೆ ಸರ್, ಆದರೆ ಈ ವರ್ಷ ಸ್ವಲ್ಪ ಬೆಲೆ ಕಡಿಮೆ ಐತೆ ಸರ್. ಒಂದು ಸಲ ಬೇಜಾರು ಬರ್ತದೆ ಸರ್ ರೈತರಿಗೆ, ರೈತರ ಬಗ್ಗೆ ಯಾಕೆ ಬೇಜಾರು ಬರ್ತಂದರೆ ರೇಟ್ ಡೌನ್ ಆದಾಗ ಖರ್ಚು ಜಾಸ್ತಿ ಬಂದಾಗ ಮತ್ತು ಮಾಲು ಅಪ್ಪುಟ ಕೆಟ್ಟೋಗ್ಬಿಡುತ್ತೆ ಸರ್, ಕೆಟ್ಟೋ ಕೊಳ್ತೋಗ್ಬಿಡ್ತತೆ. ಅಂಥ ಟೈಮ್ನಲ್ಲಿ ಲಾಸ್ ಆದಾಗ ಈ ರೈತಾಕಿ ಏನು ಮಾಡಿದರೆ ಇಷ್ಟಪ್ಪ ರೈತರದಂತ ಒಂದು ಮನಸ್ಸು ಅನಿಸ್ತದೆ ಸರ್. ಮತ್ತು ಆಮೇಲೆ ರೈತರು ಇದು ಬಿಟ್ಮೇಲೆ ಏನೈತಪ್ಪ ಮತ್ತು ಬೇರೆ ಇದನ್ನೇ ಮಾಡಬೇಕು, ಬೇರೆ ತಿನ್ಬೇಕಂಥ ಆಹಾರ ನಮಗೆ ಬೇಕಲ್ಲ ಅಂತೇಳಿ ಮತ್ತೆ ನಮಗೆ ಮಾಡ್ಬೇಕಂತ ಅನಿಸ್ತದೆ ಸರ್. ಈ ಮುಖ್ಯ ಕೃಷಿ ಕಾರ್ಯದ ಜೊತೆಗೆ ಬೇರೆ ಏನಾದರೂ ಉಪಕಸುಬು ಮಾಡಬೇಕು ಅಂತ ಯಾವಾಗಾದರೂ ಅನಿಸಿದ್ದಿದೆಯಾ? ಹೆಂಗಲ್ಲ ಇಲ್ಲ ಸರ್, ಉಪಕಸುಬು ಮಾಡೋಕ್ಕೆ ನಮಗೆ ಒಕ್ಕಲ್ತನ ಬಿಟ್ಟು ಬೇರೆ ಉಪಕಸುಬು ಮಾಡೋಕ್ಕೆ ಆಗೋದಿಲ್ಲ ಸರ್. ಉಪಕಸು ಮಾಡ್ಬೋದು ಅಂದರೆ ಇವು ಕೋಳಿ ಮಾಡ್ಬೋದು ಸರ್, ಕುರಿ ಸಾಕಾಣಿಕೆ ಮಾಡ್ಬೋದು ಸರ್, ಹೈನುಗಾರಿಕೆ ಮಾಡ್ಬೋದು ಸರ್. ಹೈನುಗಾರಿಕೆ ಮಾಡಿದ್ರೆ ಲಾಭ ಐತೆ ಸರ್. ಇವಾಗ ಏನೈತೆ ಅಂದರೆ ಅದನ್ನೆಲ್ಲ ಸ್ವಲ್ಪ ಮಾಡ್ಕೊಂಡು ಹೋಗೋರು ಆಗ್ಬೇಕು ಸರ್, ಜನ ಬೇಕು, ಕೆಲಸ ಜನ ಬೇಕು. ಆಮೇಲೆ ಇರೋದು ನಾವು ಒಂದು ಇಬ್ಬರು, ನಮ್ಮ ಹೆಣ್ಮಕ್ಳು, ನಾವು ನಮ್ಮ ಮಕ್ಕಳು ಮಗದಾನೆ ಸರ್. ಇನ್ನು ಉಳಿದ್ರೆ ಸ್ವಸ್ಥರು ಅಲ್ಲಿ ಮನೆಯಲ್ಲಿರ್ತಾರೆ ಸರ್, ಅವ್ರು ಕೆಲಸ ಮಾಡೋ ಬರೋದಿಲ್ಲ. ಅದನ್ನು ನಾವೇ ಮಾಡ್ಕೊಂಡು ಹೋಗ್ಬೇಕು ಸರ್, 24 ಗಂಟೆ ನಾವೇ ಮಾಡ್ಬೇಕು. ನಮ್ಮ ಕೈಲಿ ಆದಷ್ಟು ಏನಂದರೆ ಕೃಷಿಗೆ ಮಾತ್ರ ಆಗ್ತದೆ. ಇನ್ನು ಬೇರೆ ಯೋಜನೆ ಐತೆ ಸರ್, ಬೇರೆ ಹೈನುಗಾರಿಕೆ ಮಾಡ್ಬೋದು, ಇನ್ನೂ ಒಂದು ಕುರಿ ಮಾಡ್ಬೋದು, ಆಮೇಲೆ ಕೋಳಿ ಸಾಕಾಣಿಕೆ ಮಾಡ್ಬೋದು, ಎಲ್ಲ ಐತೆ ಸರ್. ಅದ್ರಾಗ ಸ್ವಲ್ಪ ಏನಂದರೆ ನಮಗೆ ಆಸೆ ಇರೋದು ಮೊದಲಿಂದ ಕೃಷಿ ಮಾಡ್ಬೇಕಂತ ನಮಗೆ ಆಸೆ ಸರ್. ಅಂದರೆ ಕೃಷಿ ಕಾರ್ಯನ ಮಾಡಿ, ಕೃಷಿ ಕಾರ್ಯ ಮಾಡಿ ಒಳ್ಳೆ ಬೆಳೆನೇ ತೆಗಿಬೇಕು, ತೆಗಿಬೇಕು. ನಾವು ಬೆಳೆದು ನಮಗೆ ಆಗಷ್ಟು ಉಳಿಸ್ಕೊಂಡು ಇನ್ನೂ ಉಳಿದ ಬೇರೆಯವ್ರಿಗೆ ಕೂಡ ನಾವು ಒಳ್ಳೆಯದೇ ಕೊಡ್ಬೇಕಂತ ನಮ್ಮ ಭಾವನೆ ಸರ್. ನಾವೊಂದೇ ಒಳ್ಳೇದು ಬೆಳೆಸ್ಕೊಂಡು ಆಮೇಲೆ ಅವರಿಗೆ ಕೆಮಿಕಲ್ಸ್ ಹಾಕಿ ಬೆಳೆದು ಅವ್ರನ್ನ ಹಾಳು ಮಾಡ್ಬೇಕಂಬದು ನಮಗೆ ಇಲ್ಲ ಸರ್. ಅಂದರೆ ನಿಮಗೆ ಇಲ್ಲಿ ಲಾಭ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋದಕ್ಕಿಂತನೂ ಒಳ್ಳೆ ಬೆಳೆ ತೆಗಿಬೇಕು. ಹೌದು ಸರ್, ನಮಗೆ 10 ರೂಪಾಯಿ ಕೊಡಬೇಕು, ಲಾಸ್ ಆದರೂ ತಿಂತಿಲ್ಲ, ನಾವು ತಿಂದದ್ದು ಅವ್ರಿಗೆ ಕೊಡ್ಬೇಕಂತ ನಮ್ಮ ಮನಸ್ಸು ಸರ್. ತುಂಬ ಸಂತೋಷ ತಿಮ್ಮಪ್ಪ ಅವರೇ, ಇದುವರೆಗೆ ನಿಮ್ಮ ಸಾವಯವ ಕೃಷಿಯ ವಿಶಿಷ್ಟ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ನನಗೂ ಬಹಳ ಖುಷಿ ಆಯಿತು ಸರ್, ತುಂಬ ಸಂತೋಷ. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಸಾವಯವ ಕೃಷಿಯ ಅನುಭವ ಕುರಿತು ಶ್ರೀ ಕೆ ತಿಮ್ಮಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೃಷಿ ಅನುಭವ ಕುರಿತು ಶ್ರೀ ಉಪ್ಪಾರ್ ಬಸಪ್ಪ ಅವರೊಂದಿಗೆ ಸಂದರ್ಶನ. ಇವತ್ತು ನಂದಿಬಂಡಿ ಗ್ರಾಮದ ಉಪ್ಪಾರ್ ಬಸಪ್ಪ ಅವರು ನಮ್ಮ ಕೂಡ ಇದ್ದಾರೆ. 1.5 ಎಕರೆ ಜಮೀನು ನೀರಾವರಿ ಸೌಲಭ್ಯ ಅದ, ಅದರಲ್ಲಿ ಆಧುನಿಕ ಕೃಷಿಯ ಜೊತೆ ಜೊತೆಗೆ ಸಾವಯವ ಕೃಷಿಯನ್ನು ಕೂಡ ಅವರು ಮಾಡ್ಕೋತಾ ಬರ್ಲಿಕ್ಕತ್ತಾರ. ಅವರ ಕೃಷಿ ಅನುಭವಗಳನ್ನು ಅವ್ರ ಜೊತೆ ಹಂಚಿಕೊಳ್ಳೋಣ. ಬಸಪ್ಪ ಅವರೇ, ಈ 1.5 ಎಕರೆ ಜಮೀನೊಳಗೆ ಯಾವ್ಯಾವ ರೀತಿಯ ಕೃಷಿ ಚಟುವಟಿಕೆಯನ್ನು ತಾವು ಮಾಡ್ಲಿಕ್ಕತ್ತೀರಿ? ನಾವೀಗ 2.5 ಎಕರೆ ಮಾತ್ರ ಕೃಷಿ, 2 ತೊಟ್ಟಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಹಾಕಿದ್ವಿ ಸರ್. ಇನ್ನೂ 1 ಎಕರೆ ಹಾಕಿಲ್ಲ ಸರ್, ಸರ್ಕಾರಿ ಗೊಬ್ಬರನ ಹಾಕಿದ್ವಿ. ಮೊದಲು ನಾವು ಸರ್ಕಾರಿ ಈ 2 ತೊಟ್ಟಿ ಗೊಬ್ಬರ ಮಾಡ್ಬೇಕಾದ್ರೆ ಕೃಷಿ ಭಾಗ್ಯ ಯೋಜನೆಯಿಂದ ನಮಗೆ ಕಾಂಪೋಸ್ಟ್ ಗೊಬ್ಬರ ಮಾಡೋಕೆ ಕೂಡ ಸಹಾಯಧನ ಕೊಟ್ಟರು ಸರ್, 2 ತೊಟ್ಟಿ ಕೂಡ ಕೊಟ್ಟಾರೆ. ಕಾಂಪೋಸ್ಟ್ ಗೊಬ್ಬರ ಮಾಡ್ಬೇಕಾದ್ರೆ ನಮಗೆ ಐಡಿಯಾ ಕೂಡ ಹೇಳಿದ್ರು ಸರ್ ಅವರು. ಸಡಿಗೆ ಎಲ್ಲ ಸೊಪ್ಪು ಹಾಕ್ಬೇಕು, ಆಮೇಲೆ ಸಗಣಿ ನೀರು ಕಲಸಿ ಅದನ್ನು ತೆಳ್ಳಗಾಡ್ಬೇಕಂತೇಳಿ ಸರ್. ಮತ್ತು ಒಂದು ಸ್ಟೆಪ್ಪು ಅದರಂತೆ ಕಸ ಯಾವುದೇ ಆಗಬೇಕು, ಕಸ ಹಾಕ್ಬೇಕು ಅಂತೇಳಿದರು. ಮತ್ತು ಒಂಥರ ಕರಿಯ ಮಣ್ಣು ಅದರಿಂದ ತೆಳ್ಳಗಾಡೋಕೆ ಹೇಳಿದ್ರು ಸರ್. ಮತ್ತು ರಾಡಿ ಮಾಡಿ ಹಾಕೋಕೆ ಹೇಳಿದ್ರು ಸರ್. ಆ ರೀತಿ ಮಾಡಾಕಿದ್ವಿ. 7 ತೊಟ್ಟಿ ಅದು ಕಟ್ಟಿಂದೆ ಅದಕ್ಕೆಲ್ಲ ಕಸ ಹಾಕಿದ್ರು ಸರ್. ಕಸ ಹಾಕಿ ನೀರು ಹಾಕಿ ತೆಳ್ಳಗೆ ರಾಡಿ ಮಾಡಿ ತೆಳ್ಳ ಸ್ವಲ್ಪ ಮಣ್ಣಾಕಿ ಬಿಟ್ಟಿದ್ವಿ. 1-8 ದಿವಸ ಆದಮೇಲೆ 2 ಕೆಜಿ ಉಳೋಗ್ಬಿಟ್ಟಿವಿ ಸರ್. 2 ಕೆಜಿ ಉಳೋಗ್ಬಿಟ್ಟಿವಲ್ಲ, ಮತ್ತು ಹಂಗೆ ಸರಿ ನೀರು ಯಾವ್ದಿನಕ್ಕೊಂದ್ಸಲ ನೀರು ಹಿಂಗೆ ಹಾಕಿ ಅಂತ ಹೋಗಿದ್ವಿ ಸರ್. 2 ಗೊಬ್ಬರನ ಇದನ್ನು ಕಾಂಪೋಸ್ಟ್ ಗೊಬ್ಬರನ 2.5 ಎಕರೆ ಮಾತ್ರ ಹಾಕಿದ್ವಿ ಸರ್. ಹಾಕಿದ್ವಿ ಸರ್. ಆದರೆ ಮೊದಲೆಲ್ಲ ಹಿಂದಕ್ಕೆ ನೀರಾವರಿ ಮಾಡಿವಲ್ಲ ಸರ್, ಈ ಸರ್ಕಾರಿ ಗೊಬ್ಬರಕ್ಕೆ ಸಡನ್ಲಿ ಬೆಲೆ ಹೆಚ್ಚಿಗೆ ಬಂದದ ಸರ್. ಇದಕ್ಕೆ ಯಾಕೆ ಕಡಿಮೆ ಅಂತಂದ್ರೆ ಇದು ಇದನ್ನೇ ಬರೀ ಹಾಕಿವಲ್ಲ ಸರ್, ಸ್ವಲ್ಪ ಶಕ್ತಿ ಕಡಿಮೆ ಆಗೈತೇನ. ಆದರೆ ಈ ವರ್ಷ ಸ್ವಲ್ಪ ಮಳೆಗಾಲನ ಕಡಿಮೆ ಆಗೈತೆ ಸರ್. ಆದರೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ನೀರು ಹೆಚ್ಚಿಗೆ ಬೇಕು ಸರ್. ಅದು ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಇದ್ರಿಗೇನು ಭೂಮಿ ಸ್ವಲ್ಪ ಇದಾಗ್ತದೆ. ಅಂದರೆ ಫಸ್ಟಿಗೆ 1 ವರ್ಷ 2 ವರ್ಷ ಸ್ವಲ್ಪ ಇಳುವರಿ ಕಡಿಮೆ ಕಾಣಿಸ್ತದೆ ಸರ್. ಆಮೇಲೆ ಆಯ್ತದೆ ಸರ್, ಹೆಚ್ಚಿಗೆ ಆಗ್ತದೆ ಅನ್ನೋ ಒಂದು ನನಗೆ ಮನಸ್ಸು ಇದು ಮಾಡ್ತದೆ. ಇನ್ನೊಂದು ಸರಿ ನಾವು ಸರ್ಕಾರಿ ಗೊಬ್ಬರ ಹಾಕ್ತೀವಲ್ಲ, ಭೂಮಿ ಸ್ವಲ್ಪ ತಡೆಸ್ಕೊಂಡ್ರೆ ಸರ್. ಈ ಎರೆಹುಳ ಗೊಬ್ಬರ ಹಾಕಿದ್ಕೆ ಹಿಂಗೆ ಕಾಲು ಹಿಂಗೆ ಅಂದ್ರೆ ಮಣ್ಣು ಬುಳುಬುಳುಬುಳು ಅಂತದೆ ಸರ್. ನೀರಾವರಿ ಇಲ್ಲದ ಭೂಮಿಗೆ ನೀರಾವರಿ ಕಟ್ಟಿದ ಭೂಮಿಗೆ ಹೆಂಗಾಗ್ತದೆ ಹಂಗೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅದೇ ಸರ್ ನನಗೆ ಏನಂದ್ರೆ ಎರಡು ಗೊಬ್ಬರ ಹಾಕ್ಯಂತ ಹೋದ್ರೆ ನಮಗೆ ಸಡನ್ಲಿ ಒಂದು ವರ್ಷ ಎರಡು ವರ್ಷ ಸ್ವಲ್ಪ ಇಳುವರಿ ಕಡಿಮೆ ಆಗೋದು ಸರ್, ಮುಂದೆ ಮಾತ್ರ ನಮ್ಮ ಭೂಮಿಗೆ ಒಳ್ಳೇದಾಗ್ತದೆ. ಈ ಸರ್ಕಾರಿ ಗೊಬ್ಬರದಿಂದ ಸ್ವಲ್ಪ ಭೂಮಿ ಬೆಳೆಸಾಕ್ ಸರ್ ಬೀಜ ಆಗ್ತದೆ ಇಷ್ಟ ನೋಡಿ ಸರ್, ಅದು ಅದಕ್ಕೆ ಇದಕ್ಕೆ ವ್ಯತ್ಯಾಸ ಅಂತ ನನಗೆ ಅನಿಸ್ತದೆ ಸರ್. ಆದ್ರೂ ಈ ಎರಡು ಗೊಬ್ಬರ ನಾವು ಒಂದು ಸಲ ಹಾಕಿದ್ವಿ ನಮ್ಗೆ ಇಳುವರಿ ಬರಲ್ಲ ಅಂತ ಅಂತ ಸರ್, ಅದನ್ನ ಕಂಟಿನ್ಯೂ ಮಾಡ್ಕೊಂತ ವರ್ಷ ನಾವು ಮಾಡ್ಕೊಂತ ಹೋದ್ರೆ ಭೂಮಿಗಿನ್ನೂ ಒಳ್ಳೆ ಆಗ್ತದೆ ಸರ್. ಒಂದು ಚೀಲ ಕಡಿಮೆ ಬಂದರೆ ಬರಲಿ, ಸರ್ಕಾರಿ ಗೊಬ್ಬರದ ದುಡ್ಡು ಜಾಸ್ತಿ ಇದೆ ಸರ್. ಈ ಎರಡು ಗೊಬ್ಬರಕ್ಕಂದ್ರೆ ಕಡಿಮೆ ಪ್ರಮಾಣದಲ್ಲೇ ಇದಾಗಬೇಕು ಸರ್, ಅದು ಖರ್ಚು ಕಡಿಮೆ ಬರ್ತದೆ ಸರ್. ನಾವೀಗ ಮೆಕ್ಕೆಜೋಳ ಹಾಕಿ ಹೆಚ್ಚಿಗೆ ಲಾಭ ತಗೊಳ್ಕೊಂತು ಈ ಹೊರಭೂಮಿಗೆ ನಾವು ಸಜ್ಜಿ ಹಾಕಿ ಕಡಿಮೆ ರೇಟ್ನಾಗ ಹಾಕಿ ಹೆಂಗೆ ಇಳುವರಿ ತಗೊಂತೀವೋ ಅದನ್ನು ಅದನ್ನು ಟ್ಯಾಲಿ ಮಾಡಿ ನೋಡಿದಾಗ ಈ ಎರಡು ಗೊಬ್ಬರದ್ದೇ ನಮಗೆ 4 ರೂಪಾಯಿ ಹೆಚ್ಚಿಗೆ ಕಾಣಿಸ್ತದೆ ಸರ್. ಅದಕ್ಕಂದ್ರೆ ಖರ್ಚು ಜಾಸ್ತಿ ಇದೆ ಸರ್. ಈ ರಾಸಾಯನಿಕ ಗೊಬ್ಬರ ತಗೊಂತೀವಲ್ಲ ಸರ್, ಭಾರಿ ತುಟ್ಟಿ ಬೀಳ್ತದೆ, ಇದು ಕಡಿಮೆ ಇದ್ರಾಗ ಅನುಕೂಲ ಆಗ್ತದೆ ಸರ್. ಆದರೆ ನನಗೆ ಒಂದು ಎರಡು ವರ್ಷದಾಗ ನನಗೆ ಅಷ್ಟು ಇದು ಕಾಣಿಸ್ತದೆ ಸರ್. ಒಂದು 3-4 ವರ್ಷ ಮಾಡಿದಂದ್ರೆ ಇನ್ನೂ ಇಂಪ್ರೂವ್ ಕಾಣಿಸ್ತದೆ ಅಂತ ಅನಿಸ್ತದೆ. ಈಗ ಎಷ್ಟು ವರ್ಷದಿಂದ ಈ ಸಾವಯವ ಕೃಷಿ ಮಾಡ್ಲಿಕ್ಕತ್ತೀರಿ? 2 ವರ್ಷದಿಂದ ಮಾಡ್ಕೈತಿ ಸರ್. 2 ವರ್ಷದಿಂದ ಸರ್ ಮಾಡ್ಕೈತಿರೋದು. ಹಿಂದಿನ ವರ್ಷಕ್ಕಂತ ಈ ವರ್ಷ ಸ್ವಲ್ಪ ಬರಲ್ಲ ಸರ್, ಮುಂದಕ್ಕೆ ಇನ್ನೂ ಸ್ವಲ್ಪ ಇದಾಗ್ಬೋದು. ಇನ್ನೊಂದು ಏನು ಸರ್ ಅಂದರೆ ಈ ವರ್ಷ ಸ್ವಲ್ಪ ಮಳೆಗಾಲ ಭಾಳ ಕಡಿಮೆ ಆಗಿಬಿಡ್ತದೆ ಸರ್, ಹಂಗಾಗಿ ಅಷ್ಟು ಇದು ಕಾಣ್ದಲ್ಲ ಸರ್ ಈ ವರ್ಷ. ಆದರೆ ಹಿಂದ್ ವರ್ಷಕ್ಕಿಂತ ಸ್ವಲ್ಪ ಉತ್ತಮ ಐತಿ, ಆದರೆ ಹಿಂದ್ ವರ್ಷಕ್ಕಿಂತ ಇನ್ನೂ ಹೆಚ್ಚಿಗೆ ಕಾಣ್ಬೇಕಾಯ್ತು ಸರ್. ಈ ವರ್ಷ ಮಳೆನೇ ಇಲ್ಲ ಸರ್, ಹಂಗಾಗಿ ಸ್ವಲ್ಪ ಇದು ಕಾಣ್ತದೆ ಸರ್. ಆದ್ರೂ 20 ಗೊಬ್ಬರ ಹಾಕೋದೇ ನೀರು ಅನಿಸ್ತದೆ ಸರ್ ನನಗೆ. ಈಗ ಇಷ್ಟು ವರ್ಷದಿಂದ ಈ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸಿ ನೀವು ಕೃಷಿ ಮಾಡ್ತಾ ಇದ್ರಿ, ಇಳುವರಿನೂ ಜಾಸ್ತಿ ತಗೋತಾ ಇದ್ರಿ. ಗೊಬ್ಬರದ ರಾಸಾಯನಿಕ ಗೊಬ್ಬರದ ಖರ್ಚು ಜಾಸ್ತಿ ಬರೋದು, ಅದಕ್ಕೆ ಅದು ಬಂದಂದ್ರೆ ಅದಕ್ಕೆ ಇದಕ್ಕೆ ಟ್ಯಾಲಿ ಮಾಡಿ ನೋಡಿದ್ರೆ ಇದೇ ನನಗೆ ಅನುಕೂಲ ಕಾಣಿಸ್ತದೆ ಸರ್. ಈಗ ಇದು ನಾವು ರಾಸಾಯನಿಕ ಗೊಬ್ಬರ ಹಾಕೋ ಬದಲು ಎರಡು ಗೊಬ್ಬರದ ರೇಟ್ ಕಡಿಮೆ ಸರ್ ಅದಾಗ, ಹಂಗಾಗಿ ಇದು ಅನುಕೂಲ ಆಗ್ತದೆ. ಅದು ರಾಸಾಯನಿಕ ಗೊಬ್ಬರ ತರ್ತೀವಲ್ಲ ಸರ್, ಅದು ಗೊಬ್ಬರನ ರೇಟನ್ನು ಜಾಸ್ತಿ, ಅದು ಇಂಟ್ರೆಸ್ಟ್ ಅದೆಲ್ಲ ಹಾಕಿದ್ನಿ ಅಂದ್ರೆ ಇದೇ ಉತ್ತಮ ಕಾಣಿಸ್ತದೆ ಸರ್ ನಮಗೆ. ಮತ್ತು ಜನರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬೋದು ಅಂತೀರಿ? ಎಲ್ಲ ಹೇಳೋದಕ್ಕೆ ನಾವು ಅದ್ರ ಬಗ್ಗೆ ಇನ್ನೂ ಅಷ್ಟೊಂದು ಗೊತ್ತಾಗಿಲ್ಲ ಸರ್. ಹೇಳೋದು ನೋಡ್ಲಿಕ್ಕಾಗಿ ನಾನು ಹೊರಗಡೆ ಖರೀದಿ ಮಾಡೋರ ಸತಿಗೆ ಭತ್ತ ಆಗಲಿ, ಈ ಊಟದ ಜೋಳ ಆಗಲಿ, ರಾಗಿ ಆಗಲಿ, ಈ ಎರೆಹುಳ ಗೊಬ್ಬರ ಹಾಕಿದ್ದು ಅದನ್ನೇ ಊಟ ಮಾಡಬೇಕು, ಅದರಿಂದ ಕಾಯಿಲೆ ಜಾಸ್ತಿ ಬರ್ತದೆ, ಕಾಯಿಲೆ ಬರೋಲ್ಲ ಅಂತಾರೆ ಸರ್. ಈ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗ್ತದವು, ಅದನ್ನು ಕಡಿಮೆ ಮಾಡಬೇಕು ಅಂತಾರೆ ಸರ್. ಆದರೆ ಈ ನಮಗೆ ಈ ಎರೆಹುಳ ಗೊಬ್ಬರ ಹಾಕಿದ್ದು ಮಾರ್ಕೆಟ್ ಮಾಡಿ ರೇಟ್ ಜಾಸ್ತಿ ಮಾಡಿಸ್ಕೊಡ್ತು ಅಂತ ಸರ್ ಹೇಳ್ತದಾರೆ ಸರ್. ಇನ್ನೂ ಅದು ಆಗಿಲ್ಲ, ಆಗ್ಬೋದು ಸರ್ ಇಷ್ಟೊಳಗೆ. ಆದರೂ ಊಟಕ್ಕೆ ಮಾತ್ರ ಎರೆಹುಳ ಗೊಬ್ಬರ ಹಾಕಿದ್ದು ಅವೇ ಮನುಷ್ಯನಿಗೆ ಒಳ್ಳೇದಾಗ್ತದೆ ಅಂತದ ಸರ್. ಆದರೆ ಈ ಎರೆಹುಳ ಗೊಬ್ಬರ ಹಾಕಿದ್ದಕ್ಕೆ ಅಷ್ಟೇನು ರೋಗ ಕಾಣಿಸಿಲ್ಲ ಸರ್. ಇದು ವೈರಸ್ ಒಂದು ಬಿಡು ಸರ್ ಮೆಕ್ಕೆಜೋಳಕ್ಕೆ, ಈಗ ಇದನ್ನು ಹಾಕಿವಲ್ಲ ಸರ್ ರಾಸಾಯನಿಕ ಗೊಬ್ಬರಕ್ಕೆ ಎಲ್ಲ ಈಗ ಹಿಂದಿನ ವರ್ಷದಿದ್ದಾರೆ, ಈಗ 2-3 ವರ್ಷದಿದೆ ಸರ್, ಹಂಗೆ ಒಂಥರ ರೋಗ ಬಿದ್ದುಬಿಡುತ್ತದೆ. ಅದು ರೋಗ ಬಿತ್ತಂದ್ರೆ ಕಾಳಾಗಿದ್ದಾಗ ಬಿದ್ದರೆ ಮಾತ್ರ ಪರಲ್ಲ ಸರ್, ಆಲ್ಗಾಲದಾಗ ಬಿತ್ತಂದ್ರೆ ತೆನೆಯ ಹೊರಾಗಿಬಿಡುತ್ತೆ ಸರ್, ಅದನ್ನು ತೂಕನ ಬರೋಲ್ಲ, ಹಂಗಾಗಿಬಿಡುತ್ತೆ ಸರ್. ಅದಕ್ಕೆ ಏನು ಅದು ಔಷಧ ಏನೋ ಆಗಿಲ್ಲ ಸರ್, ಏನೋ ಗೊತ್ತಾಗಿಲ್ಲ, ಅದೇ ಜಾಸ್ತಿ ಬೆಳಕತ್ತೆ ಸರ್ ಮೆಕ್ಕೆಜೋಳಗಳಿಗೆಲ್ಲ, ಊಟದ ಸತಿನ ಬಿಡ್ತೈತಿ. ಇವಾಗ ನೀವು ಏನು ಆಧುನಿಕ ಕೃಷಿನೂ ಮಾಡ್ಲಿಕ್ಕತ್ತೀರಿ, ಅದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಾವಯವ ಕೃಷಿನೂ ಮಾಡ್ಲಿಕ್ಕತ್ತೀರಿ, ನಿಮ್ಮ ಮನೆ ಊಟಕ್ಕೆ ಯಾವುದನ್ನು ಉಪಯೋಗಿಸ್ತೀರಿ ನೀವು? ಮನೆ ಊಟಕ್ಕೆ ಅಂತ ಸರ್ ಅವನ್ನ ಮಾಡಿರೋ ಸರ್, ಜೋಳನ ಊಟ ಮಾಡ್ಕೊಂಡ್ರೆ ಸರ್, ಎರೆಹುಳ ಗೊಬ್ಬರ ತೊಟ್ಟು ಹಾಕಿದ್ದೇ ಊಟ ಮಾಡ್ಕೊಂಡ್ರೆ ಸರ್. ಕಾರಣ ಸರ್ ಅದೇ ಗೊಬ್ಬರ ಹಾಕಿ ಬೆಳೆದ್ರದೊಂದು ಹೊರಗಡೆ ಹೇಳೋದ್ರ ಹೆಚ್ಚಿಗೆ ಬಂದು ಅವನ್ನ ಹಾಕ್ಯಂಡ್ರೆ ಸರ್. ಅದು ರಾಸಾಯನಿಕ ಗೊಬ್ಬರ ಹಾಕಿರೋದು ಮೆಕ್ಕೆಜೋಳ ಹಾಕಿ ಸರ್, ಮತ್ತು ಅವನ ಅಂಗಡಿ ಹೊಡೆದ ಬಿಟ್ಟಿವಿ. ತಾವಾದ್ರೆ ಬಸಪ್ಪ ಅವರು ಸಾವಯವ ಕೃಷಿಯಿಂದ ಮಾಡಿದ ಅನ್ನ ಊಟ ಮಾಡ್ತಾರೆ, ನಮಗಾದ್ರೆ ರಾಸಾಯನಿಕ ಹಾಕಿದ್ದು ಮಾರ್ಕೆಟಿಗೆ ಬಿಡ್ತಾರೆ ಅಂತಾರೆ ಮಂದಿ, ಅವಾಗ ಏನಂತೀರಿ ನೀವು ಸರ್? ಮತ್ತು ಹೆಚ್ಚಿಗೆ ಅದು ಕೊಡಲೇಬೇಕಲ್ಲ ಸರ್, ನಾವು ನಮಗೆ ಊಟಕ್ಕೆ ಅಷ್ಟೇ ಉಳಿಸ್ಕೊಂಡಿವಿ, ಉಳಿಕಿದ್ದೆಲ್ಲ ಕೊಟ್ಟುಬಿಟ್ಟಿವಿ ಸರ್. ಅದ್ರ ಮೆಕ್ಕೆಜೋಳ ಊಟಕ್ಕೆ ಬಳಸಂಗಲ್ಲ ಸರ್, ಈ 5 ಜೋಳ ಮಾತ್ರ ಊಟಕ್ಕೆ ಬಳಸಿ ಅನ್ನೋದು, ಅದನ್ನು ಮಾತ್ರ ಮತ್ತೆ ಉಳಿಸ್ಕೊಂಡಿವಿ ಸರ್. ಅದ್ರಾಗ ಕೂಡ ಕೊಟ್ಟಿವಿ ಸರ್, ಅದ್ರಾಗ ಕೂಡ 13-15 ಪ್ಯಾಕೆಟ್ ಕೊಟ್ಟಿವಿ ಸರ್, 7-8 ಕ್ವಿಂಟಲ್ ಅವನು ಕೂಡ ಮಾರ್ಕೆಟಿಗೆ ಕೊಟ್ಟಿವಿ, ನಾವೊಂದು 6 ಕ್ವಿಂಟಲ್ ಉಳಿಸ್ಕೊಂಡಿವಿ ಸರ್. ನಿಮ್ಗೆ ಏನು ಅನಿಸ್ತದೆ, ಸಾವಯವ ಕೃಷಿಯಿಂದ ಬೆಳೆದ ಬೆಳೆಗಳಿಗೆ ಹೆಚ್ಚು ಮಾರುಕಟ್ಟೆಯೊಳಗೆ ಡಿಮ್ಯಾಂಡ್ ಅದ ಅಂತ ಅನಿಸ್ತದೇನೋ? ಹೆಂಗೆ ಡಿಮ್ಯಾಂಡ್ ಏನು ಸಿಕ್ಕಿಲ್ಲ ಸರ್, ಅದು ಇದು ಎಲ್ಲ ರೇಟಿನ ಪ್ರಕಾರ ಹೋಗೈತಿ. ಅದೇನು ಮಾರ್ಕೆಟ್ ಮಾಡ್ತೀವಿ ಅಂತಾರೆ ಸರ್, ಏನೋ ಆಗ್ಬೋದು ಸರ್ ಮುಂದೆ. ಈಗ ಸದ್ಯ ಮಾತ್ರ ನನಗೆ ಎಲ್ಲದು ಒಂದೇ ರೇಟಿಗೆ ಸಿಕ್ಕಲ್ಲ ಸರ್. ಆದರೂ ಖರ್ಚು ಹೆಚ್ಚದಕ್ಕೆ ಹಾಕಿದ್ರೆ ಎರೆಹುಳ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರದ ನನಗೆ ಸ್ವಲ್ಪ 4 ರೂಪಾಯಿ ಲಾಭ ಹೆಚ್ಚಿಗೆ ಅನ್ನೋ ಕಾಣಿಸ್ತದೆ ಸರ್. ಈ ರಾಸಾಯನಿಕ ಗೊಬ್ಬರದಾಗ ಅಷ್ಟು ಕಾಣಿಸಲ್ಲ, ಈಗ ನಮಗೆ ಬೆಳೆ ಹೆಚ್ಚಿಗೆ ಕಾಣ್ಬೋದು ಸರ್, ಖರ್ಚು ಒಜ್ಜೆ ಬರೋದು ಸರ್, ಖರ್ಚು ಜಾಸ್ತಿ ಆಗೋದು ಸರ್. ಅದರದ್ದು ಅಂದರೆ ರಾಸಾಯನಿಕ ಕೃಷಿಯಿಂದ ನೀವು ಮಾರುಕಟ್ಟೆಗೆ ಹೋಗಿ ಕ್ರಿಮಿನಾಶಕಗಳನ್ನು ಅದ್ರ ಜೊತೆಗೆ ಗೊಬ್ಬರ ಎಲ್ಲ ತರೋದು ಭಾಳ ಖರ್ಚು ಬರ್ತದೆ, ಆದರೆ ನೀವು ಮನೇಲೇ ಗೊಬ್ಬರನೂ ಮಾಡ್ಕೊಂಡ್ಬಿಡ್ತೀರಿ, ಮತ್ತು ಅದಕ್ಕೆ ಜಾಸ್ತಿ ಕ್ರಿಮಿನಾಶಕಗಳ ಅವಶ್ಯಕತೆ ಬೀಳೋದಿಲ್ಲ, ಹೀಗಾಗಿ ವೆಚ್ಚನೂ ಕಡಿಮೆ ಆಗ್ತದೆ ಅಂತ ಹೇಳ್ತೀರಿ ನೀವು. ಆದರೆ ಅದಕ್ಕೆ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ನೀವು ಜಾಸ್ತಿ ಕೆಲಸ ಮಾಡಬೇಕಂತ ಅನ್ನಿಸ್ತದಲ್ಲ, ಇಲ್ಲಿ ಭಾಳ ಶ್ರಮ ಪಡಬೇಕಾಗ್ತದೆ. ಶ್ರಮ ಪಟ್ರೆ ನಾವು ಕೆಲಸ ರೈತರಲ್ಲ ಸರ್, ನಾವು ಅದಕ್ಕಾಗಿ ಏನೋ ಮಾಡ್ತಾ ಇರೋದಲ್ಲ ಸರ್. ನಾವು ಟೈಮ್ ಟೈಮ್ ಇದ್ದಾಗ ಮಾಡ್ಕೊಂತಿರ್ತೀವಿ, ಒಂದು ಅರ್ಧ ತಾಸು ತಾಸು ಕೆಲಸ ಇರ್ತದೆ. ನಾವು ಖಾಲಿ ಇರೋ ಬಂದು ಆ ಕೆಲಸ ಮಾಡ್ಕೊಂತೀವಿ ಸರ್. ಇದು ರಾಸಾಯನಿಕ ಗೊಬ್ಬರ ತರೋದಂದ್ರೆ ನಾವು ಖಾಲಿ ಇದ್ರೂ ದುಡ್ಡು ಕೊಡ್ಬೇಕು ಸರ್ ಅವರಿಗೆ, ಹೆಂಗಿದ್ರೂ ದುಡ್ಡು ಕೊಟ್ಟೆ ತರಬೇಕು, ಔಷಧ ಆಗಲಿ ಗೊಬ್ಬರ ಆಗಲಿ ತರಬೇಕು, ಮತ್ತು ಅದಕ್ಕೆ ಅದು ಸಿಂಪರಣೆ ಮಾಡ್ಬೇಕು. ಅದಕ್ಕೆ ಇದಕ್ಕೆ ಸಿಂಪರಣೆ ಮಾಡೋಕೆ ಕೂಡ ಇದೈತೆ ಸರ್, ಆದರೆ ಖರ್ಚಿಲ್ಲ ಸಿಂಪರಣೆ ಸರ್. ಅದಕ್ಕೆ ಸಾವಿರಗಟ್ಟಲೆ ಬಂಡವಾಳ ಹಾಕಿ ಔಷಧ ತಂದು ಬೆಳಿಬೇಕು. ಇದೇನಿಲ್ಲ ಸರ್, ನಾವೇ ತಯಾರು ಮಾಡ್ಕೊಂಡು ಸೊಪ್ಪು 8 ದಿನ ಸೊಪ್ಪು ಕೊಳೆ ಹಾಕಿ ಅದನ್ನು ನೀರು ಬಸ್ದು ಅದನ್ನು ತಕೊಂಡು ಬೆಳಿಬೇಕು ಸರ್. ಅಷ್ಟು ಖರ್ಚು ಬರೋದಲ್ಲ. ಅಂದರೆ ನಮ್ಮಲ್ಲಿ ಲಭ್ಯ ಇರೋ ಕೃಷಿ ಪರಿಕರಗಳು ಏನೇನದಾವೋ ಅವನ್ನೇ ಬಳಸ್ಕೊಂಡು ಮತ್ತೆ ಮತ್ತೆ ಅದನ್ನೇ ಭೂಮಿಗೆ ಹಾಕಿ ಅದನ್ನೇ ಮರುಬಳಕೆ ಮಾಡ್ಕೋತಾ ಹೋಗೋದನ್ನೇ ಒಂದು ಸಾವಯವ ಕೃಷಿ ಅಂತೀರಿ, ಮತ್ತು ಅದೇ ಒಳ್ಳೇದು ಅಂತೀರಿ ನೀವು? ಒಳ್ಳೇದು ಅನಿಸ್ತದೆ ಸರ್ ನನಗೆ, ಯಾಕಂದರೆ ಖರ್ಚು ಕಡಿಮೆ ಆಗ್ತದೆ ಸರ್, ಅದೇ ಒಳ್ಳೇದು. ಇದಕ್ಕೆ ಖರ್ಚು ಅಜ್ಜಿ ಬರ್ತೈತಿ, ಭೂಮಿ ಕೂಡ ಸ್ವಲ್ಪ ತಡಸಾಗ್ತದೆ ಸರ್, ಇದಕ್ಕೆ ಭೂಮಿ ಸ್ವಲ್ಪ ಮಿದು ಇರ್ತದೆ ಸರ್, ಆದರೆ ನಿರತ್ತಾಗಿ ಖರ್ಚು ಕಡಿಮೆ ಆಗತ್ತೆ ಸರ್. ನಾವು ಬಂಡವಾಳ ಹಾಕೋದು ಕೂಡ ಕಡಿಮೆ ಆಗ್ತದೆ ಸರ್, ಏನು 4 ರೂಪಾಯಿ ಕಡಿಮೆ ಬಂದ್ರಿಗಿನ ಅದ್ರದ್ದು ಇದ್ರ ಟ್ಯಾಲಿ ಮಾಡಿದಾಗ ರಾಸಾಯನಿಕ ಗೊಬ್ಬರಕ್ಕೆ ಇದಕ್ಕೆ ಎರಡು ತೊಟ್ಟಿ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರದ್ದೇ ದನ ಕೊಟ್ಟಡಿ ಗೊಬ್ಬರ ಹಾಕೋದ್ರಿಂದಲೇ ನಮಗೆ ಲಾಭ ಹೆಚ್ಚಿಗೆ ಬರುತ್ತೆ ಅನಿಸ್ತದೆ. ಅಂದರೆ ಶ್ರಮ ಇದ್ರೂ ಅಡ್ಡಿಲ್ಲ, ಇದ್ರೊಳಗೆ ನಿಮ್ಗೆ ಖುಷಿ ಅದ? ಹಾಂ, ಇದ್ರಾಗ ಖುಷಿ ಇದೆ ಸರ್. ಯಾಕಂದ್ರೆ ಸರ್ ನಾವು ಟೈಮ್ ವೇಸ್ಟ್ ಮಾಡೋ ಬದಲು ಇದನ್ನು ನಾವು ಕೆಲಸ ಮಾಡಲೇಬೇಕಾಗತ್ತೆ ಸರ್. ಅದು ಟೈಮ್ ವೇಸ್ಟ್ ಮಾಡೋದು ಇಲ್ದ್ರಗಿನ ನಮ್ಮದು ದುಡ್ಡೆಲ್ಲ ಹೋಗ್ತದೆ ಸರ್, ಹಂಗಾಗಿ ಇದಾಗ್ತದೆ, ಲಾಭ ಎಷ್ಟೇನು ಕಾಣಿಸೋದಿಲ್ಲ. ಇದು ನಾವು ತಾಸು 8 ತಾಸು ಖಾಲಿ ಕುಂದ್ರೆ ಬಂದು ಇದು ಮಾಡ್ತೀನಿ ಸರ್, ನನಗೆ ಅದೇನು ಕಾಣಿಸೋದಿಲ್ಲ ರೈತರಿಗೆ. ಒಳ್ಳೆಯದು ಬಸಪ್ಪ ಅವರ, ಇದುವರೆಗೆ ನಿಮ್ಮ ಸಾವಯವ ಕೃಷಿಯ ಅನೇಕ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಅನುಭವ ಕುರಿತು ಶ್ರೀ ಉಪ್ಪಾರ್ ಬಸಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಎರಡೂ ಸಂದರ್ಶನಗಳನ್ನು ನಡೆಸಿಕೊಟ್ಟವರು ಅರುಣ್ ನಾಯಕ್. इंडिया जब जोर लगाएगा, टीवी हारेगा, देश जीतेगा. तो आइए आज ही सब लेते हैं एक संकल्प, भारत को टीवी मुक्त बनाने का, तभी तो टीवी हारेगा, देश जीतेगा. टीवी हारेगा, देश जीतेगा. टीवी के बारे में ज्यादा जानकारी के लिए 1800-11-6666 पर संपर्क करें. ರೈತ ಬಂಧುವರೇ, ಇದೀಗ ಕೃಷಿ ಗೀತೆ. ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ ಬಂದ ಬಂದ, ನೇಗಿಲ ಯೋಗಿ.